ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರಡು ವಿಶೇಷವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಆಧುನಿಕ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗಯ್ಯ ಯುವ ಕೃಷಿಕ ಶಿರಿನ್ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನು ಕೇಳಬಹುದು. ನಂತರ ತಾಳೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಐಗೂರಿನ ಕೃಷಿಕ ಎಚ್ಎಸ್ ಆನಂದ್ ಗೌಡ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಬನ್ನಿ ಈಗ ಕೇಳೋಣ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಧುನಿಕ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗಯ್ಯ ಯುವ ಕೃಷಿಕ ಶಿರಿನ್ ರಂಗಸ್ವಾಮಿ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಲ್ಲ, ಬನ್ನಿ ಈಗ ಅವರ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ. ಇವತ್ತು ಹಸುಗಳ ಸಾಕಾಣಿಕೆ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಪ್ರಾರಂಭ ಆಗಿದ್ದು ಸಣ್ಣ ಪ್ರಮಾಣದಲ್ಲಿ. ಅವತ್ತಿದ್ದಂತಹ ತಂತ್ರಜ್ಞಾನ ಬೇರೆನೆ. ಅವತ್ತು ನೀವು ಕಟ್ತಾ ಇದ್ರಿ, ಅದನ್ನ ಮತ್ತೆ ತೊಳಿತಾ ಇದ್ರಿ, ಹಾಲನ್ನ ಹಿಂಡ್ತಾ ಇದ್ರಿ. ಇವತ್ತು ಇದ್ಯಾವುದು ಕೂಡ ಇಲ್ಲ, ಅದು ಸೆಮಿ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇರತಕ್ಕಂಥದ್ದು. ಆವತ್ತು ಹಾಲಿನ ಉತ್ಪಾದನೆ ಹೇಗಿತ್ತು, ಇವತ್ತಿನ ಹಾಲಿನ ಉತ್ಪಾದನೆ ಹೇಗಿದೆ? ಡೆಫಿನೆಟ್ಲಿ ಇವಾಗ ಮಿಲ್ಕ್ ಪ್ರೊಡಕ್ಷನ್ ಅಂತೂ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ನಾವು ವಾಲ್ಯೂಮಲ್ಲಿ ಹೇಳೋಕ್ಕಾಗಲ್ಲ, ವೆಟ್ ಆ್ಯಾವ್ರೇಜ್ ಅಂತ ಹೇಳ್ತೀವಿ. ಸೊ ಒಂದು ಮಿಲ್ಕಿಂಗ್ ಆ್ಯನಿಮಲ್ಸ್ ಎಷ್ಟಿದ್ದಾವೆ, ಸೇ ಅರೌಂಡ್ ಒಂದು 450 ಆ್ಯನಿಮಲ್ಸ್ ನಮ್ಮಲ್ಲಿ ಮಿಲ್ಕಿಂಗಲ್ಲಿ ಇದ್ದಾವೆ. ಆ ಮಿಲ್ಕಿಂಗ್ ಆ್ಯನಿಮಲ್ಸ್ದು ಆ್ಯಾವ್ರೇಜ್ನ ತೆಗಿತೀವಿ. ಸೊ ದಟ್ ಈಸ್ ಕಾಲ್ಡ್ ವೆಟ್ ಆ್ಯಾವ್ರೇಜ್. ಇದು ಅರೌಂಡ್ 18 liters ಆ್ಯಾವ್ರೇಜ್ ಪರ್ ಡೇ ಬರ್ತಾ ಇದೆ. ಬಟ್ ಹೈಯೆಸ್ಟ್ ಎಷ್ಟು ಕೊಡುತ್ತೆ ಅಂತ ಕೇಳಿದ್ರೆ, ಕೆಲವು ಒಂದು 50-60 ಆ್ಯನಿಮಲ್ಸ್ ಇವಾಗಲೇ 45 liters ಪ್ಲಸ್ಗೆ ರೀಚ್ ಆಗಿದ್ದೀವಿ. ಇನ್ ಕೆಲವು ತುಂಬ ಕಡಿಮೆ ಇರ್ತವೆ, ಯಾಕೆಂದ್ರೆ ಅವು ಆಲ್ಮೋಸ್ಟ್ ಎಂಡ್ ಸ್ಟೇಜ್, ಅಂದ್ರೆ 9 months ಏನ್ ಸೈಕಲ್ ಇರುತ್ತೆ ಆ ಡಿಕ್ಲೈನ್ ಸ್ಟೇಜಿಗೆ ಬಂದು ನೆಕ್ಸ್ಟ್ ಸೈಕಲ್ಗೆ ರೆಡಿ ಆಗಕ್ಕೆ ಹೋಗ್ತಾ ಇರ್ತವೆ. 6-7 liters ಇರ್ಬೋದು. ಬಟ್ ಫ್ಯೂಚರ್ ಅಲ್ಲಿ ಇನ್ನೊಂದು 4-5 years ಅಲ್ಲಿ ನಮ್ಮ ಆವರೇಜ್ ಏನ್ 18 ಇದೆ, ಒಂದು 25 liters ಆವರೇಜ್ ವರ್ಗೂ ನಾವು ಡೆಫಿನೆಟ್ಲಿ ತಲುಪ್ತೀವಿ. ನಿಮ್ಮ ಆಶಯ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಶುದ್ಧವಾದಂತಹ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ. ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ, ನಾವು ಕೇವಲ ಹಸುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮೈ ತೊಳಿತಕ್ಕಂಥದ್ದು, ನಮ್ಮ ಶೆಡ್ನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಇದರಿಂದ ಅಷ್ಟೇ ಶುದ್ಧವಾದ ಹಾಲು ಉತ್ಪಾದನೆ ಆಗೋದಿಲ್ಲ. ಅದಕ್ಕೆ ಬೇಕಾದಂತಹ ಆಹಾರ ಪದಾರ್ಥ ಏನಿದೆಯೋ, ಮೇವೇನಿದೆಯೋ, ಅದು ಕೂಡ ಬಹಳ ಮುಖ್ಯ. ಅದಕ್ಕೆ ಬೆಳೀತಕ್ಕಂಥ ಹಸಿರು ಮೇವಾಗಿರ್ಬೋದು, ಅದಕ್ಕೆ ಬೇಕಾದಂತಹ ಬೇರೆ ತರಹದ ಮೇವಾಗಿರ್ಬೋದು, ತಿಂಡಿ ಆಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾದಂತಹ ಹುಲ್ಲಾಗಿರ್ಬೋದು, ಇದನ್ನು ಕೂಡ ಬಹಳ ಶುದ್ಧವಾಗಿ ಉತ್ಪಾದನೆಯನ್ನ ಮಾಡಿ ಅದಕ್ಕೆ ನೀಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಶಯ ಆಗಿರೋದ್ರಿಂದ ಈ ಎಲ್ಲಾ ಕೆಲಸವನ್ನು ಕೂಡ ನೀವೇ ಮಾಡ್ತಾ ಇದ್ದೀರಾ. ಈ ಹಸುವಿನ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಉತ್ಪಾದನೆ ಮಾಡ್ತಿದ್ದೀರಿ, ಹೇಗೆ ನೀಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸೊ ಮೇಜರ್ಲಿ ಒಂದು ಆನಿಮಲ್ದು ಡಯಟ್ನ ನೀವು ನೋಡಿದ್ರೆ, ಸೊ ಇಟ್ ಈಸ್ ಆಲ್ಮೋಸ್ಟ್ 98% ಸೈಲೇಜ್ ಇರುತ್ತೆ. ಇನ್ನೊಂದು 1.5-2% ಕಾನ್ಸಂಟ್ರೇಟ್ಸ್ ಇರುತ್ತೆ. ಸೊ ಏನು ಸೈಲೇಜ್ ಅಂದ್ರೇನು, ಕಾನ್ಸಂಟ್ರೇಟ್ಸ್ ಏನು ಅಂತ. ಸೊ ಈಗ ಸೈಲೇಜ್ ಏನಂದ್ರೆ ನಿಮಗೆಲ್ಲ ಗೊತ್ತು, ರಸ್ಮೇವು ನಾನೇನು ಹೇಳಬೇಕಾಗಿಲ್ಲ, ಬಟ್ ಬ್ರೀಫಾಗಿ ಹೇಳ್ತೀನಿ. ಒಂದು ಜೋಳ ಮೇಜ್ ಕ್ರಾಪ್, ಸ್ಟ್ಯಾಂಡಿಂಗ್ ಕ್ರಾಪ್ ಏನಿರುತ್ತೆ, ಸೇ ಅರೌಂಡ್ 70-90 days ರೇಂಜಲ್ಲಿ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಹೈಯೆಸ್ಟ್ ಇದರಲ್ಲಿ ಇರುತ್ತೆ, ಪೀಕಲ್ಲಿರುತ್ತೆ. ಸೊ ಅದೇ ಕನ್ಸಿಸ್ಟೆನ್ಸಿ ಫೀಡ್ನ ಎವ್ರಿ ಡೇ ನೀವು ಕಟ್ ಮಾಡ್ಕೊಂಡು ಬಂದು ಆ್ಯನಿಮಲ್ಗೆ ಫೀಡ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ನಮ್ಮ ಎಕ್ಸ್ಟರ್ನಲ್ ಕಂಡೀಷನ್ ಸಪೋರ್ಟ್ ಮಾಡಲ್ಲ. ಈಗ ಒಂದು ಟೈಮಲ್ಲಿ ಮಳೆಗಾಲ ಇರುತ್ತೆ, ಒಂದ್ಸರಿ ಡ್ರಾಟ್ ಇರುತ್ತೆ, ಒಂದ್ಸರಿ ಸಮ್ಮರ್ ಇರುತ್ತೆ, ವಿಂಟರ್ ಇರುತ್ತೆ, ಆಮೇಲೆ ಸೋಯಿಂಗ್ ಸೀಸನ್ಗಳು ಬೇರೆ. ಹಾಗಾಗಿ ಈ ಗ್ಲೋಬಲಿ ಆಕ್ಸೆಪ್ಟೆಡ್ ಮತ್ತು ಪ್ರೂವನ್ ಸ್ಟ್ಯಾಂಡರ್ಡ್ ಏನಿದೆ ಅಂದರೆ ಸೈಲೇಜ್ ಮಾಡೋದು. ಈ 70-90 days ರೇಂಜ್ ಅಲ್ಲಿ ಏನು ಈ ಹಾಲು ತುಂಬೋದು ಅಂತ ಹೇಳ್ತೀವಿ ಇದರಲ್ಲಿ ಜೋಳದ ಮ್ಯಾತಲ್ಲಿ, ಆ ಟೈಮಲ್ಲಿ ನಾವು ಒಂದೇ ಸರಿ ಒಂದು 100-300 acres ನ ಹಾರ್ವೆಸ್ಟ್ ಮಾಡ್ತೀವಿ. ಒಂದೇ ಸರಿ ಅಂದ್ರೆ ವಿತಿನ್ 15-20 days ಟೈಮ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಡ್ಬಂದು ನಮ್ಮ ಹತ್ರ ಹೈ ಸ್ಪೀಡ್ ಹೈ ಎಂಡ್ ಇಂಪೋರ್ಟೆಡ್ ಶಾಫ್ ಕಟ್ಟರ್ಸ್ ಇದಾವೆ, ಫೋರೇಜ್ ಹಾರ್ವೆಸ್ಟರ್ಸ್. ಅದರಲ್ಲಿ ಒಂದು ಹತ್ರ ಹತ್ರ ಒಂದು ಗಂಟೆಗೆ ಒಂದು 25 tons ವರೆಗೂ ಕ್ರಷಿಂಗ್ ಮಾಡಬಹುದು ಅದನ್ನ. ಅಂದ್ರೆ ಶಾಫ್ ಅಂದ್ರೆ ನಾವೇನು ಕಟ್ ಪೀಸ್ ಇರುತ್ತಲ್ಲ ಒಂದು ಇದನ್ನ ಕಟ್ ಮಾಡಿದಾಗ ಅದನ್ನ ಶಾಫ್ ಅಂತೀವಿ. ಸೊ ಶಾಫ್ ಕಟ್ಟರ್ ಅಲ್ಲಿ ನಾವು ಅದನ್ನ ಕಟ್ ಮಾಡಿ ಅದನ್ನ ಸೈಲೇಜ್ ಅಂತ ಮಾಡ್ತೀವಿ. ಹೆಂಗೆ ಸೈಲೇಜ್ ಹೆಂಗೆ ಅಂದ್ರೆ ನಾವು ತಗೊಂಡೋಗ ಅದನ್ನ ಒಂದು ಬಂಕರ್ಸ್ ಇದಾವೆ, ವರ್ಟಿಕಲ್ ಬಂಕರ್ಸ್ ಅಬೌವ್ ದ ಸರ್ಫೇಸ್. ಒಂದೊಂದು ಬಂಕರ್ ಅಲ್ಲಿ 450 ton ಸ್ಟೋರ್ ಮಾಡೋ ಅಂತ ಕೆಪಾಸಿಟಿ ಇರೋಂಥದ್ದು. ಪ್ರತಿ ಒಂದು ಬಂಕರ್ಗೆ ನಮ್ಮ ಟೀಮ್ ಹೋಗಿ ಅದನ್ನ ಲೇ ಮಾಡ್ತಾ ಹೋಗಿ ಅದ್ರ ಮೇಲೆ ಹೆವಿ ಎಕ್ವಿಪ್ಮೆಂಟ್, ಟ್ರ್ಯಾಕ್ಟರ್ ಇರ್ಬೋದು, ಎಕ್ಸ್ಕವೇಟರ್ ಇರ್ಬೋದು, ರೋಲರ್ಗಳಿರ್ಬೋದು, ಓಡಿಸಿ ಓಡಿಸಿ ಓಡಿಸಿ ಒಂದು ಲೆವೆಲ್ ಬಂದ್ಮೇಲೆ ಅಂದ್ರೆ ಅಷ್ಟು ಕಾಂಪ್ಯಾಕ್ಟ್ ಮಾಡ್ತೀವಿ ಅದನ್ನ. ಕಾಂಪ್ಯಾಕ್ಟ್ ಮಾಡಿ ಅದರಲ್ಲಿರೋ ಏರ್ ಪಾರ್ಟಿಕಲ್ಸ್ನೆಲ್ಲ ರಿಮೂವ್ ಮಾಡಿ ಕಂಪ್ರೆಸ್ ಮಾಡಿ ಮೇಲ್ಗೆ ಪಾಲಿಥಿನ್ ಶೀಟ್ ಹಾಕಿ ಲೋಡ್ ಹಾಕಿ 50 days ಹಂಗೆ ಬಿಡ್ತೀವಿ. ಇದಕ್ಕೇನು ನಾವು ಬೆಲ್ಲ ಆಗಲಿ ಉಪ್ಪಾಗಲಿ ಯೂರಿಯಾ ಸುಮಾರು ಹೇಳ್ತಾರೆ ಅದು ಯಾವುದನ್ನು ಹಾಕೋದಿಲ್ಲ, ಜಸ್ಟ್ ಮೇಜ್ ವಿತ್ ಕಾಬು ಫ್ರೂಟ್ ಎಲ್ಲ ಸೇರಿ ಹಾಕ್ಬಿಟ್ಟು ಕಾಂಪ್ಯಾಕ್ಟ್ ಮಾಡಿ ಇಡ್ತೀವಿ. ಇಟ್ಟ ತಕ್ಷಣ ಏನಾಗುತ್ತೆ, ಫರ್ಮೆಂಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಫರ್ಮೆಂಟ್ ಆಗಿ 50 days ಆದ್ಮೇಲೆ ಒಂದು ಬ್ಯೂಟಿಫುಲ್ ಗೋಲ್ಡನ್ ಯೆಲ್ಲೋ ಕಲರ್ ಆಗಿ ಒಂದು ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಒಂದು ಕಾಂಪೊನೆಂಟ್ ಗೆ ಕನ್ವರ್ಟ್ ಆಗುತ್ತೆ ಅದು. ಸೊ ಅದನ್ನೇ ಸೈಲೇಜ್ ಅಂತ ಹೇಳೋದು. ಸೊ ಸೈಲೇಜ್ ದ ಬ್ಯೂಟಿ ಏನಂದ್ರೆ ನೀವು ಒಂದ್ಸರಿ 50 days ಆದ್ಮೇಲೆ ಇರೋ ಸೈಲೇಜ್ ನ ನೀವು 2 years ವರೆಗೂ ಇಟ್ಕೊಳ್ಬಹುದು. ಅಂಡ್ ಏನ್ ನೀವು ಹಾರ್ವೆಸ್ಟ್ ಮಾಡಿದಾಗ ಏನ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಇತ್ತಲ್ಲ ಅದನ್ನ 2 years ವರೆಗೂ ಕನ್ಸಿಸ್ಟೆಂಟ್ ಆಗಿ ಅಷ್ಟೇ ಇರುತ್ತೆ. ಸೊ ನಂದು ಔಟ್ಪುಟ್ ಆಫ್ ದ ಮಿಲ್ಕ್ ಏನಿರುತ್ತಲ್ಲ, ನಾನು ಯಾವಾಗ ಈ ಬಂಕರ್ದು ಸೈಲೇಜ್ ಫೀಡ್ ಮಾಡ್ತೀನಿ ಅದು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಡೇ ಅದೇ ಕ್ವಾಲಿಟಿ ಆಫ್ ಮಿಲ್ಕ್ ನನಗೆ ಹೊರಗೆ ಬರ್ತಾ ಇರುತ್ತೆ. ಅಂದ್ರೆ ದಿಸ್ ಇಸ್ ಆಸ್ ಗುಡ್ ಆಸ್ ಗ್ರೀನ್ ಫೌಡರ್. ಇದನ್ನ ಗ್ರೀನ್ ಫೌಡರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಸುಮಾರು ಕಡೆ. ಯಾಕೆಂದ್ರೆ ಇದನ್ನೇನು ನಾವು ಡ್ರೈ ಮಾಡಿ ಅಥವಾ ಅದ್ರದ್ದು ನ್ಯೂಟ್ರಿಷನ್ ಎಲ್ಲ ಕಳೆದು ಇದು ಮಾಡಿ ಏನು ಮಾಡಿರೋಂಥದ್ದಲ್ಲ. ಸೈಲೇಜ್ ಇಸ್ ನಥಿಂಗ್ ಬಟ್ ಅಗೇನ್ ರಸ್ಮೇವು ಅಥವಾ ಗ್ರೀನ್ ಫೌಡರ್ ಅಂತಾನೆ ಒಂದ್ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಇದ್ರದ್ದು ಅಬ್ಸಾರ್ಪ್ಷನ್ ರೇಷಿಯೋ 2.5 times ಮೋರ್ ದ್ಯಾನ್ ರೆಗ್ಯುಲರ್ ಗ್ರೀನ್ ಫೌಡರ್. ಅಕಸ್ಮಾತ್ ಇವತ್ತು ನಾನು ಕಟ್ ಮಾಡ್ತಾ ಇದ್ದೀನಿ, ಶಾಫ್ ಕಟ್ಟರ್ ಕಟ್ ಮಾಡಿ ನಾನು 2.5 kg ಅದನ್ನ ಕೊಡೋದು ಒಂದೇನೆ ಹಸುಗೆ, ಅಥವಾ 50 days ಆದ್ಮೇಲೆ ಫರ್ಮೆಂಟ್ ಆಗಿ ಸೈಲೇಜ್ ಆಗುತ್ತಲ್ಲ ಅದನ್ನ 1 kg ಕೊಡೋದು ಒಂದೇನೆ. ಅಂದ್ರೆ ಅದಾಗಲೇ ಎನ್ಝೈಮ್ಸ್ ಎಲ್ಲ ಅರ್ಧ ಬ್ರೇಕ್ ಡೌನ್ ಆಗಿ ಸೆಲ್ಯುಲೋಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಬಾಡಿಲಿ ಆನಿಮಲ್ ತಿಂದ ತಕ್ಷಣ ಅಬ್ಸಾರ್ಬ್ ಆಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಅಡ್ವಾಂಟೇಜಸ್ ತುಂಬಾ ಇದೆ ಇದರಲ್ಲಿ. ಆಮೇಲೆ ಆನಿಮಲ್ಸ್ ತುಂಬಾ ಇಷ್ಟಪಟ್ಟು ಅದನ್ನ ತಿಂತವೆ, ಡೈಜೆಷನ್ ಚೆನ್ನಾಗಿರುತ್ತೆ. ನಮ್ದು ಕೊನೆಗೆ ಡಂಗ್ ಸ್ಕೋರ್ ಅಂತ ನೋಡ್ತೀವಿ, ಡಂಗ್ ಸ್ಕೋರ್ ಇಂದ ಹಿಡಿದು ಪ್ರತಿ ಒಂದು ಆಸ್ಪೆಕ್ಟ್ ಅಲ್ಲೂ ನಾವು ಒಂದ್ಸರಿ ನೀವು ಕ್ವಾಲಿಟಿ ಮೇಂಟೈನ್ ಮಾಡಿ ತಂದು ನಿಮ್ದು ಬಂಕರ್ಗೆ ಹಾಕೊಂಡ್ರೆ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಫೀಟ್ ದ ಅನಿಮಲ್ಸ್. ಈ ರೀತಿ ನಾವು ಇದನ್ನ ಮ್ಯಾನೇಜ್ ಮಾಡ್ತೀವಿ. ಸೊ ಸೈಲೇಜ್ ಇಸ್ ದ ಮೇನ್ ಕಾಂಪೊನೆಂಟ್ ನಾನು ಹೇಳ್ದಂಗೆ. ನೆಕ್ಸ್ಟ್ ಕಾನ್ಸಂಟ್ರೇಟ್ಸ್ ಅಂತ ಬರುತ್ತೆ. ಕಾನ್ಸಂಟ್ರೇಟ್ಸ್ ಏನಂದ್ರೆ ಅದರಲ್ಲಿ ಅಗೇನ್ ಮೇಜರ್ಲಿ ಜೋಳನೇ ಹೈಯೆಸ್ಟ್ ಆಗಿ ನಾವು ಇದ್ ಮಾಡೋಂಥದ್ದು, ಅಂದ್ರೆ ಜೋಳದ ಕಾಳು. ಅದನ್ನ ನಮ್ಮಲ್ಲಿ ಫೀಡ್ ಮಿಲ್ ಇದೆ, ನಾವೇನ್ ಮಾಡ್ತೀವಿ ಕ್ರಷ್ ಮಾಡ್ತೀವಿ. ಕ್ರಷ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನ ಹಾಕ್ತಿವಿ. ಈಗ ಏನನ್ನ ನಾವು ಚೇಸ್ ಮಾಡ್ತಾ ಇರ್ತೀವಿ, ಒಂದು ನಮ್ಮ ಕಾನ್ಸಂಟ್ರೇಟ್ಸ್ ಅಲ್ಲಿ ಹೈ ಪ್ರೋಟೀನ್ ಇರಬೇಕು, ಹೈ ಫೈಬರ್ ಇರಬೇಕು ಅಂದ್ರೆ ಕ್ರೂಡ್ ಫೈಬರ್, ಆಮೇಲೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇರಬೇಕು, ಜೊತೆಗೆ ಬೇರೆ ಬೇರೆ ಮಿನರಲ್ಸ್ ಬೇಕು ಅದಕ್ಕೆ. ಸೊ ಏನ್ ಮಾಡ್ತೀವಿ, ಮಾರ್ಕೆಟ್ ಅಲ್ಲಿ ಯಾವ್ದಿದೆಪ್ಪ ಇವತ್ತು ನಮಗೆ ಫ್ಯಾಟ್ ಜಾಸ್ತಿ ಬೇಕಾ, ಓಕೆ ನಾವು ಕಾಟನ್ ಸೀಡ್ ಕೇಕ್ ತಗೊಳ್ಳೋಣ, ಅದರಲ್ಲಿ ಎಷ್ಟು ಫ್ಯಾಟ್ ಇದೆ ಎಷ್ಟು ಫೈಬರ್ ಇದೆ ನೋಡ್ತೀವಿ. ಹೈ ಪ್ರೋಟೀನ್ ಬೇಕಾ, ಸೋಯಾ ಸೀಡ್ ಡಿ ಆಯಿಲ್ಡ್ ಸೋಯಾ ಸೀಡ್ ಕೇಕ್, ಸೋಯಾ ಕೇಕ್ ಅದನ್ನ ತಗೊಂತೀವಿ, ಎಷ್ಟೆಷ್ಟು ಪ್ರೋಟೀನ್ ಇದೆ. ಸೊ ನಮ್ಮ ಲ್ಯಾಬಲ್ಲಿ ನಾವೇನು ನೋಡ್ತೀವಿ ಅಂದರೆ ಓಕೆ ಯಾವ್ಯಾವುದು ಮಾರ್ಕೆಟಲ್ಲಿ ಇಂತಿಂಥ ಫೀಸಿಬಲ್ ಪ್ರಾಡಕ್ಟ್ ಇದೆ ಅದನ್ನು ತಗೊಂಬಿಟ್ಟು ಹೈ ಎನರ್ಜಿ ಹೈ ಪ್ರೋಟೀನ್ ಹೈ ಫೈಬರ್ ಇರೋಂಥ ಮೀಲ್ನ ಅದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಮಿಲ್ಲಲ್ಲಿ ಅಲಾಂಗ್ ವಿತ್ ಗ್ರೈನ್ ಹೇಳಿದ್ವಲ್ಲ ಇದರದ್ದು ಮೇಜ್ ಗ್ರೈನ್ ಅದನ್ನೆಲ್ಲ ಹಾಕಿ ಕ್ರಷ್ ಮಾಡಿ ಒಂದು ಫಾರ್ಮುಲೇಟ್ ಮಾಡಿ ಇಟ್ಕೊಂತೀವಿ. ಜೊತೆಗೆ ನಮ್ಮ ಕಾಮನ್ ಸಾಲ್ಟ್ ಇರುತ್ತೆ, ಕೆಲವು ಮಿನರಲ್ಸ್ ಇರುತ್ತೆ. ಯಾಕೆಂದ್ರೆ ಒಂದು ಆನಿಮಲ್ಗೆ ಬೇರೆ ಬೇರೆ ಮಿನರಲ್ಸ್ ಬೇಕಾಗುತ್ತೆ, ಜಿಂಕ್ ಬೋರಾನ್ ಮೆಗ್ನೀಷಿಯಂ ಈ ಥರದ್ದೆಲ್ಲ ಬೇಕಾಗುತ್ತೆ ಅಂತವನ್ನ ಎಕ್ಸ್ಟರ್ನಲ್ಲಿ ಹಾಕ್ತೀವಿ. ಹಾಕಿ ನಮ್ಮದೇ ಆದಂಥ ಫೀಡ್ನ ಪ್ರಿಪೇರ್ ಮಾಡ್ತೀವಿ. ಅದು ಯಾವ ಕ್ವಾಲಿಟಿ ಇರುತ್ತಂದ್ರೆ ಜನರಲಿ ನೀವು ಮಾರ್ಕೆಟ್ಗೆ ಹೋದ್ರೆ ಒಂದು ಮೇಜು ಅಥವಾ ಯಾವುದೇ ತಗೊಳ್ಳಿ, ಅಕ್ಕಿ ಗೋಧಿ ರಾಗಿ ತಗೊಂಡ್ರೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಫೈನಲಿ ಆನಿಮಲ್ ಗ್ರೇಡ್ ಅಂತ ಒಂದು ಹಾಕ್ಬಿಡ್ತಾರೆ. ಸೊ ನಮ್ಮಲ್ಲಿ ಆ ಥರ ಇಲ್ಲ, ನೀವು ಎಲ್ಲ ಟಾಪ್ ಕ್ಲಾಸ್ ಗ್ರೇಡ್ ಆನಿಮಲ್ದು ಏನು ನಮ್ಮ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನೇ ಹಾಕಿ ಪ್ರಿಪೇರ್ ಮಾಡ್ಕೊಂತೀವಿ. ಸೊ ಇಷ್ಟೆಲ್ಲ ಆಯಿತು. ಸೊ ನಮಗೆ ಕಾನ್ಸಂಟ್ರೇಟ್ಸ್ ಇದೆ ಒಂದು ಕಡೆ, ಒಂದು ಕಡೆ ಸೈಲೇಜ್ ಇದೆ. ಇವು ಎರಡನ್ನು ಮಿಕ್ಸ್ ಮಾಡಿದ್ರೆ ಇಟ್ ಬಿಕಮ್ಸ್ TMR. TMR ಅಂದರೆ ಟೋಟಲ್ ಮಿಕ್ಸ್ ರೇಷನ್ ಅಂತ. ಟೋಟಲ್ ಮಿಕ್ಸ್ ರೇಷನ್ನ ಯಾರು ಡಿಸೈಡ್ ಮಾಡ್ತಾರೆ? ನಮ್ಮ ಫಾರ್ಮ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ನಮ್ಮ ಡಾಕ್ಟರ್ ಇದಾರಲ್ಲ, ಅವರೇ ಫಾರ್ಮ್ ಮ್ಯಾನೇಜರ್. ಅವ್ರೇನು ಹೇಳ್ತಾರೆ ಅಂದರೆ, ಓಕೆ ನಾವು ಈಗ ಗ್ರೂಪಲ್ಲಿ ಆ್ಯನಿಮಲ್ನ ಸೆಗ್ರಿಗೇಟ್ ಮಾಡಿರ್ತೀವಿ ನಮ್ಮ ಬಾನಲ್ಲಿ, ಶೆಡ್ಡಲ್ಲಿ ಎಲ್ಲನೂ ಒಟ್ಟಿಗೆ ಬಿಡಲ್ಲ. 40 ದಿನ ಆಗಿರೋಂಥ ಕರು ಒಂದು ಕ್ರೇಡ್ಲಲ್ಲಿರುತ್ತೆ, ತೊಟ್ಲಲ್ಲಿರುತ್ತೆ. ಅಲ್ಲಿಂದ ನೆಕ್ಸ್ಟ್ 6 ಮಂತ್ಸ್ ಆಗೋವರೆಗೂ ಒಂದರಲ್ಲಿರುತ್ತೆ. 6 ಮಂತ್ಸಿಂದ 9 ಮಂತ್ಸ್ ಆಗೋವರೆಗೂ ಒಂದು ಕಡೆ ಹೋಗುತ್ತೆ. ಹೀಫರ್ಸ್ ಅಂದರೆ ಪಡ್ಡೆಗಳು 15 ಮಂತ್ಸ್ವರೆಗೂ ಒಂದು ಕಡೆಗೆ ಹೋಗ್ತವೆ. ಪ್ರೆಗ್ನೆಂಟ್ ಆ್ಯನಿಮಲ್ ಆದಮೇಲೆ ಪ್ರೆಗ್ನೆಂಟ್ ಆ್ಯನಿಮಲ್ಸ್ ಒಂದು ಶೆಡ್ಡಿಗೆ ಹೋಗುತ್ತೆ. ಅಲ್ಲಿಂದ ಪ್ರೆಗ್ನೆಂಟ್ ಆ್ಯನಿಮಲ್ಸ್ ಬಂದು ಮತ್ತೆ ಡೆಲಿವರಿ ಆದಮೇಲೆ ಮಿಲ್ಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಮಿಲ್ಕಿಂಗಲ್ಲಿ ಅಗೇನ್ ಹೈ ಇಲ್ಡರ್, ಲೋ ಇಲ್ಡರ್, ಮಿಡ್ ಇಲ್ಡರ್ ಆಗುತ್ತೆ, ಮತ್ತೆ ಡ್ರೈ ಆಗುತ್ತೆ ಆ್ಯನಿಮಲ್. ಸೊ ಈ ಥರ ಪ್ರತಿ ಒಂದು ಗ್ರೂಪ್ಗೂ ಬೇರೆ ಬೇರೆ ಆದಂಥ ನ್ಯೂಟ್ರಿಷನ್ ಡಿಮ್ಯಾಂಡ್ ಇರುತ್ತೆ. ಎಲ್ಲರಿಗೂ ನಾವು ಒಂದೇ ಥರ ಫೀಡ್ ಕೊಡೋಕ್ಕಾಗಲ್ಲ. ಆ ರೀತಿ ಏನು ಡಿಮ್ಯಾಂಡ್ ಇದೆ ಅದ್ರ ಪ್ರಕಾರ ನಾವು ಇಲ್ಲಿ ಫೀಡಿಂಗ್ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಫಾರ್ಮ್ ಮ್ಯಾನೇಜರ್ ಹೇಳ್ತಾನೆ ಟ್ರ್ಯಾಕ್ಟರ್ ಡ್ರೈವರ್ಗೆ, ಓಕೆ ಈಗ ಈ ಗ್ರೂಪಿಗೆ ಇದ್ಬೇಕು, ಒಂದು ಚೀಟಿಲಿ ಬರೆದು ಕಳಿಸ್ತಾನೆ, ಇಷ್ಟು ಸೈಲೇಜ್, ಇಷ್ಟು ಕಾನ್ಸಂಟ್ರೇಟ್ಸ್, ಇಷ್ಟು ವಾಟರು, ಇಷ್ಟು ಮಿನರಲ್ಸ್ ನೀನು ಹಾಕಮ್ಮ ಅಂತ. ಅವನು ಹೋಗಿ ಎಲ್ಲ ಹಾಕೊಂಬರ್ತಾನೆ. ಇದನ್ನೆಲ್ಲ ಡಿಸ್ಪೋಸ್ ಮಾಡೋದಕ್ಕೆ ಒಂದು TMR ವ್ಯಾಗನ್ ಅಂತ ಇರುತ್ತೆ. ಆ ವ್ಯಾಗನ್ ಏನು ಮಾಡುತ್ತೆ, ಹೋಮೋಜಿನಿಯಸ್ ಆಗಿ ಎಲ್ಲನು ಮಿಕ್ಸ್ ಮಾಡಿ, ಏನಾದರೂ ಮತ್ತೆ ಗಂಟುಗಳಿದ್ರೆ ಅದೆಲ್ಲನು ಕಟ್ ಮಾಡ್ಕೊಂಡು ಅದೊಂದು ಸ್ಪೆಷಲೈಸ್ಡ್ ವ್ಯಾಗನ್ನು ಬಂದು ಈವನ್ ಆಗಿ ಆ ಬ್ಯಾಚ್ ಆ್ಯನಿಮಲ್ಗೆ ಸ್ಪ್ರೆಡ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಬ್ಯಾಚಿಗೆ ಹೋಗ್ತಾನೆ, ಅದಕ್ಕೆ ಬೇಕಾದಂಥ ಫುಡ್ನ ಪ್ರಿಪೇರ್ ಆಗಿರೋದನ್ನ ಹಾಕೊಂಡು ಬರ್ತಾನೆ. ಎಲ್ಲ ತುಂಬ ಕ್ವಿಕ್, ಎಲ್ಲ 10-10 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ ವ್ಯವಹಾರ. ನಾವು ಆದಷ್ಟು ಜಾಸ್ತಿ ಆ್ಯನಿಮಲ್ ಇರೋ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾಕೆಂದ್ರೆ ಅವು ಡಿಸ್ಟರ್ಬ್ ಆಗಬಾರ್ದು, ಪ್ಲೆಸೆಂಟ್ ಆಗಿರಬೇಕು. ನೀವು ಅಲ್ಲಿ ಹೋಗಿ ನೋಡಿದ್ರೆ ಮಿಲ್ಕಿಂಗ್ ಟೈಮ್ ಬಿಟ್ಟರೆ ಯಾವಾಗಲೂ ನಿಮಗೆ ಅಲ್ಲಿ ಹ್ಯೂಮನ್ಸ್ನ ನೀವು ನೋಡೋಕೆ ಕಾಣೋದೇ ಇಲ್ಲ. ನಾವು ಶೆಡ್ ಡಿಸೈನ್ ಮಾಡೋಗ್ಲೂ ಅಷ್ಟೇ, ಆ್ಯನಿಮಲ್ ಟ್ರಾಫಿಕ್ಗೆ ಬೇರೆ ಪಾತು, ನಮ್ಮ ಹ್ಯೂಮನ್ ಟ್ರಾಫಿಕ್ಗೆ ಬೇರೆ ಪಾತು, ಅಲ್ಲಿ ಕ್ರಿಸ್ ಕ್ರಾಸ್ ಆಗೋದೇ ಇಲ್ಲ. ವೆರಿ ರೇರ್ ಕೇಸಸ್ಸಲ್ಲಿ ಕ್ರಿಸ್ ಕ್ರಾಸ್ ಆಗ್ತೀವಿ. ಅದರ್ವೈಸ್ ಅವನ್ನ ಡಿಸ್ಟರ್ಬ್ ಮಾಡ್ದಂಗೆ ಆ್ಯನಿಮಲ್ನ ಫೀಡ್ ಮಾಡಿ ಅದಕ್ಕೆ ಮತ್ತೆ ರೆಸ್ಟ್ ತಗೊಳಕ್ಕೆ ಬಿಟ್ಬಿಡ್ತೀವಿ ನಾವು. ಹೀಗೆ ಸ್ವತಂತ್ರವಾಗಿ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಅವುಗಳ ಅಗತ್ಯ ಏನಿದೆಯೋ ಅದನ್ನ ಅರಿತು ಅವಕ್ಕೆ ನಾವು ಬೇಕಾದಂತಹ ಮೇವನ್ನು ನೀಡ್ತಕ್ಕಂಥದ್ದು, ಇದನ್ನ ಮಾಡಿದಾಗ ಒಳ್ಳೆ ಫಲಿತಾಂಶವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ತಮ್ಮ ಒಂದು ಅಭಿಪ್ರಾಯ ಮತ್ತು ಅನುಭವ. ಈ ಹಸು ಸಾಕಾಣಿಕೆ ಎಷ್ಟರ ಮಟ್ಟಿಗೆ ತಮಗೆ ತೃಪ್ತಿಯನ್ನ ನೀಡಿದೆ? ಅಲ್ಲ, ಇದು ಕರೆಕ್ಟ್ ಕ್ವಶನ್. ಯಾಕೆಂದ್ರೆ ನೀವು ಎಷ್ಟು ಲಾಭ ಅನ್ನೋದಕ್ಕಿಂತ ಎಷ್ಟು ತೃಪ್ತಿ ಅಂತ ನೀವು ಕೇಳಿದ್ರೆ, ತೃಪ್ತಿ ಅನ್ನೋದು ಅಗೇನ್ ಇಟ್ಸ್ ಅ ಬಿಗ್ ಸಬ್ಜೆಕ್ಟ್. ಇದು ಲಾಂಗ್ ರನ್ ಅಲ್ಲಿ ನೀವು ಪ್ರಾಫಿಟ್ ನ ನೋಡ್ಬೋದು. ಯಾಕೆಂದ್ರೆ ಇದೊಂಥರ ಸ್ಕೂಲ್ ತರ, ನಾನು ಇವತ್ ಹಾಕಿ ಈ ವರ್ಷ ಎರಡು ವರ್ಷದಲ್ಲಿ ನಾನು ಪ್ರಾಫಿಟ್ ನೋಡ್ತೀನಿ ಅಂದ್ರೆ ಅದು ಕಷ್ಟ. ಯಾಕೆಂದ್ರೆ ನಾವು ಎಷ್ಟು ಆನಿಮಲ್ಸ್ ತಂದಿರ್ತೀವಿ, ಎವ್ರಿ ಇಯರ್ ನಮಗೆ ಈಕ್ವಲೆಂಟ್ ಆನಿಮಲ್ಸ್, ಹೊಸ ಆನಿಮಲ್ಸ್ ಸಿಗ್ತಾ ಇರ್ತವೆ. ಅದನ್ನ ಸಾಕಿ ಒಂದು 24 ಮಂತ್ಸ್ ಅವು ಅದೆಲ್ಲ ಪ್ರೆಗ್ನೆಂಟ್ ಆಗಿ ಮಾರುವಾಗ ಅವಾಗ ನಾವು ದುಡ್ಡನ್ನ ನೋಡೋ ಅಂಥದ್ದು. ಪ್ಲಸ್ ನಾವು ತಂದಿರೋ ಆನಿಮಲ್ಸನ್ನು ಇಮಿಡಿಯೇಟ್ ಆಗಿ ಏನು ಬೆಟರ್ ಕ್ವಾಲಿಟಿ ಆನಿಮಲ್ಸ್ ಏನಿರಲ್ಲ, ನಾವು ಅದನ್ನ ಜೆನೆಟಿಕಲಿ ಇಂಪ್ರೂವ್ ಮಾಡ್ಕೊಂತೀವಿ. ಕೆಲವು ಬ್ರೀಡಿಂಗ್ ಟೆಕ್ನಿಕ್ಸ್ ಇದೆ, ಅದ್ರ ಪ್ರಕಾರ ನಾವು ಆನಿಮಲ್ನ ಇಂಪ್ರೂವ್ ಮಾಡಿ ಪೆಡಿಗ್ರೀನ್ ಇಂಪ್ರೂವ್ ಮಾಡ್ಕೊಂತೀವಿ. ಒಂದ್ಸರಿ ನೀವು ಪೆಡಿಗ್ರೀನ್ ಇಂಪ್ರೂವ್ ಮಾಡ್ಕೊಂಡ್ಮೇಲೆ ಆಮೇಲೆ ಮಿಲ್ಕ್ ಪ್ರೊಡಕ್ಷನ್ ಅಲ್ಲೂ ದುಡ್ಡು ನೋಡ್ತೀರಿ, ಆಮೇಲೆ ಆನಿಮಲ್ನ ನೀವು ಮಾರ್ತಿರಲ್ಲ, ಹೀಫರ್ಸ್ ಅಥವಾ ಪ್ರೆಗ್ನೆಂಟ್ ಆನಿಮಲ್ಸ್ನ ನೀವು ಮಾರುವಾಗ ಆಗಲೂ ಕ್ವಾಲಿಟಿ ಆನಿಮಲ್ಸ್ನ ನೀವು ಮಾರ್ತೀರಿ, ಆವಾಗ ನಿಮ್ಗೆ ಆ್ಯಕ್ಚುಲಿ ದುಡ್ಡು. ಸೊ ಓವರಾಲ್ ನೀವು ಪ್ಯಾಷನ್ ಇಟ್ಕೊಂಡು ಡಿಮೋಟಿವೇಟ್ ಆಗ್ದಾನೆ ಇದನ್ನ ಒಂದು ಇಂಡಸ್ಟ್ರಿ ಅಂತ ನೋಡೋದಕ್ಕಿಂತ ಒಂದು ಅಲೈಡ್ ಅಗ್ರಿಕಲ್ಚರ್ ಆಕ್ಟಿವಿಟಿ ಅಂದರೆ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಆಕ್ಟಿವಿಟಿ. ನಾನು ಸುಮ್ಮನೆ ಇಲ್ಲ ನೀವು ಏನೋ ದುಡ್ಡು ನೋಡದೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ದುಡ್ಡಂತೂ ಡೆಫಿನೆಟ್ಲಿ ನೋಡ್ಬೋದು, ಬಟ್ ಸ್ವಲ್ಪ ಪೇಷನ್ಸ್ ಬೇಕು, ಪ್ಯಾಷನ್ ಬೇಕು, ಇಷ್ಟಿದ್ರೆ ನೀವು ಆರಾಮಾಗಿ. ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಇದಷ್ಟೇ ಅಲ್ಲದೆ ಕೃಷಿಯಲ್ಲೂ ಕೂಡ ತಾವು ಪರಿಣಿತರು. ಒಳ್ಳೆ ಅಡಿಕೆ ಇದೆ, ಏಲಕ್ಕಿ ಇದೆ, ಕಾಫಿ ಇದೆ, ಕಾಳುಮೆಣಸಿದೆ, ಮತ್ತೆ ಬೆಣ್ಣೆಹಣ್ಣಿದೆ, ಹೀಗೆ ಬೇರೆ ಬೇರೆ ಥರದ್ದಿದೆ. ಅದರ ಬಗ್ಗೆನೂ ಕೂಡ ಮುಂದಿನ ದಿವಸಗಳಲ್ಲಿ ತಾವು ಬಿಡುವು ಮಾಡ್ಕೊಂಡು ಮಾತನಾಡಬೇಕು. ಒಂದು ಒಳ್ಳೆಯ ಹವ್ಯಾಸವನ್ನು ಕೂಡ ಇಟ್ಕೊಂಡಿದ್ದೀರಿ. ನಮ್ಮ ಭಾಗದಲ್ಲಿ ಇರ್ತಕ್ಕಂತಹ, ನಿಮ್ಮ ಭಾಗದಲ್ಲಿ ಇರ್ತಕ್ಕಂತಹ ಪಕ್ಷಿಗಳನ್ನು ಗುರುತು ಮಾಡ್ತಕ್ಕಂಥದ್ದು, ಆ ಪಕ್ಷಿಗಳ ಫೋಟೋವನ್ನು ತೆಗೆಯುವಂಥದ್ದು, ಸಾಕಷ್ಟು ಫೋಟೋಗಳನ್ನು ಕೂಡ ತೆಗೆದಿದ್ದೀರಿ. ಇದ್ರ ಬಗ್ಗೆನೂ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡಬೇಕು. ಶುದ್ಧ ಹಾಲನ್ನು ಮನೆ ಬಾಗಿಲಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಆಶಯ ಏನಿದೆಯೋ ಇದರಲ್ಲಿ ಈಗಾಗಲೇ 90% ಕೆಲಸ ಆಗಿದೆ. ಇನ್ನು 10% ಕೆಲಸ ಏನಿದೆಯೋ ಅದು ಯಶಸ್ಸಾಗಿ ಸಾಗಲಿ ಅಂತ ಹೇಳಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಾನು ಆಕಾಶವಾಣಿಯ ಪರವಾಗಿಯೂ ಕೂಡ ತಮಗೆ ಹೇಳ್ತಾ ಇದ್ದೇನೆ. ಇಷ್ಟು ಒಳ್ಳೆಯ ಹಾಲನ್ನು ಉತ್ಪಾದನೆ ಮಾಡ್ತಾ ಇರತಕ್ಕಂತಹ ನಿಮ್ಮ ಒಂದು ಸಂಸ್ಕರಣಾ ಘಟಕವನ್ನು ನೋಡಬೇಕು ಅಂತ ಹೇಳಿದರೆ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು? ಹಾಸನ ಜಿಲ್ಲೆ ಅರಕಲಗುಡಿ ತಾಲೂಕು ದೊಡ್ಡಮಗ್ಗೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಮಗ್ಗೆ ಮನೆ ಅಂತ ಕೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ. ಇಲ್ಲಿ ಬಂದರೆ ಪ್ರೊಸೆಸಿಂಗ್ ಪ್ಲಾಂಟ್ ಇರುತ್ತೆ. ಆ್ಯಕ್ಚುಲಿ ನಾವು ತುಂಬ ಸ್ಟ್ರಿಕ್ಟಾಗಿ ಇಲ್ಲಿ ಕೆಲವು ನಾರ್ಮ್ಸ್ನ ಇದನ್ನೆಲ್ಲ ಫಾಲೋ ಮಾಡಿದ್ದೀವಿ. ನಿಜವಾಗ್ಲೂ ಇಂಟ್ರೆಸ್ಟ್ ಆಗಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ವಿಸಿಟ್ ಮಾಡ್ಬೋದು ಇಲ್ಲಿ. ಅಂತಿಮವಾಗಿ ಶುದ್ಧ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓವರಾಲ್ ನಾವೇನು ತಿಂತೀವಿ ಕುಡಿತೀವಿ ಇಟ್ ಇಸ್ ಅ ರೈಟ್. ಈಗ ನನ್ನ ರೈಟ್ ಅಂದ ತಕ್ಷಣ ನಾನು ಮಾರ್ಕೆಟ್ ಹೋದ ತಕ್ಷಣ ನನಗೇನು ಅಶುದ್ಧದ ಏನು ಸಿಗಲ್ವಲ್ಲ. ಸೊ ನಮ್ದು ಏನಂದರೆ ಒಂದು ಎಫರ್ಟು ಮಾಡೋದೇ ಮಾಡ್ತೀವಿ. ಸೊ ಒಂದು ಕ್ವಾಲಿಟಿ ಇದನ್ನು ಜನಗಳಿಗೆ ಕೊಡಬೇಕು ತಲುಪಿಸ್ಬೇಕು ಅನ್ನೋದು ಒಂದು ಜೆನ್ಯೂನ್ ಆಗಿ ಒಂದು ಹಾನೆಸ್ಟ್ ಎಫರ್ಟ್ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಐ ಥಿಂಕ್ ಕ್ವಾಲಿಟಿ ಆಫ್ ದ ಫುಡ್ಗೆ ತುಂಬ ಇಂಪಾರ್ಟೆನ್ಸ್ ಬರುತ್ತೆ. ಯಾಕೆಂದರೆ ನಾವು ಈಗ ಹೊರಗಡೆ ದೇಶದಲ್ಲೆಲ್ಲ ನೀವು ನೋಡಿದ್ರೆ ನೀವು ಏನೇ ತಗೊಳಕ್ಕೆ ಹೋದ್ರೂ ಮಾರ್ಕೆಟಲ್ಲಿ ಎವ್ರಿಥಿಂಗ್ ಇಸ್ ವೆರಿ ಕ್ಲೀನ್ ಪ್ಯಾಕ್ಡ್ ಈ ಥರದ್ದೆಲ್ಲ ಆಗುತ್ತೆ. ಸೊ ಪ್ರೋಸೆಸ್ ಫುಡ್ ಎನಿ ಒಂದು ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿಯಿಂದ ಹೊರಗೆ ಬಂದ ತಕ್ಷಣ ಅದು ಕೆಲವು ನಾರ್ಮ್ಸು ಕಂಡೀಷನ್ಸ್ನ ಎಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಇಂಥ ಪ್ರಾಕ್ಟೀಸಸ್ನೆಲ್ಲ ಮಾಡಿ ಮುಂದಕ್ಕೆ ಬಂದಿರ್ತಾರೆ. ನಾವು ಸುಮ್ಮನೆ ಇಲ್ಲಿ ಎಲ್ಲೋ ಕುತ್ಕೊಂಡು ಇದು ಪ್ರೋಸೆಸ್ ಫುಡ್ಡು ಫ್ರೋಜನ್ ಫುಡ್ಡು ತಿನ್ನಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ರಾ ಫುಡ್ ಹೆಂಗಿದೆ ಅಂತ ನಮಗೇನು ಎ ಬಿ ಸಿ ಡಿ ಗೊತ್ತಿಲ್ಲ. ಇದರಲ್ಲಿ ಅಟ್ಲೀಸ್ಟ್ ವಿ ನೋ ಏನಾಗ್ತಿದೆ ಎಂಥದ್ದಾಗ್ತಿದೆ ಅಂತ. ಸೊ ಎಲ್ಲರೂ ಒಳ್ಳೆ ಕ್ವಾಲಿಟಿ ಫುಡ್ಗೆ ಸಪೋರ್ಟ್ ಮಾಡಿ ಆಮೇಲೆ ದಟ್ ಇಸ್ ಅವರ್ ರೈಟ್ ಆಗಲೇ ಹೇಳ್ದಂಗೆ ಪೇ ಮಾಡ್ತಾ ಇದೀವಲ್ವಾ, ಪೇ ಮಾಡಿದಾಗ ಕ್ವಾಲಿಟಿ ಫುಡ್ನ ನೀವು ತಗೊಳ್ಳೋಂಥ ನಿಮ್ಮ ಹಕ್ಕು. ಅದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತಮ್ಮ ಅಭಿಪ್ರಾಯಗಳಿಗೆ ಹಾಗೂ ಅನುಭವಕ್ಕೆ ಆಕಾಶವಾಣಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಡೆಫಿನೆಟ್ಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆಕಾಶವಾಣಿಲಿ ನನಗೆ ಇವತ್ತು ಆ್ಯಕ್ಚುಲಿ ಆ್ಯಸ್ ಅ ಸರ್ಪ್ರೈಸ್ ನನಗೆ ಇವತ್ತು ನಾನು ಪ್ರಿಪೇರ್ ಆಗಿರಲಿಲ್ಲ, ಬಟ್ ಆಕಾಶವಾಣಿಲಿ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಕಾಶವಾಣಿ ಹಾಸನ್ಗೆ ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇದೊಂದು ಒಳ್ಳೆ ಸ್ಟೇಜು. ಈಗ ನಾವು ಎಷ್ಟೇ ಒಳ್ಳೆ ಕೆಲಸ ಅಥವಾ ಏನೇ ಮಾಡ್ತಿದ್ರು ನೀವೊಂದು ಕತ್ಲೆ ರೂಮಲ್ಲಿ ಕೂತ್ರೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ಒಂದು ಕಡೆ ಜನಗಳಿಗೆ ಗೊತ್ತಾಗಬೇಕು ಅಂದರೆ ಒಂದು ವೇದಿಕೆ ಬೇಕು. ಆ ವೇದಿಕೆನ ನೀವು ಕಲ್ಪಿಸ್ಕೊಟ್ಟಿದ್ದೀರಿ. ಅದರಲ್ಲೂ ಜನಗಳು ಆದಷ್ಟು ತಿಳ್ಕೊಬೇಕು. ಈಗ ನಾವೇ ಹೇಳ್ತಾ ಇದ್ದೀವಿ ನೋಡಿ, ನಾವು ಇಸ್ರೇಲ್ಗೆ ಹೋಗಿದ್ದೀವಿ, ಡೆನ್ಮಾರ್ಕ್ ಜರ್ಮನಿ ಎಲ್ಲ ಹೋಗಿ ಒಂದು ಪ್ರಾಜೆಕ್ಟ್ನ ತಂದಿಲ್ಲಿದ್ದೀವಿ. ನಾವೆಲ್ಲರಿಗೂ ಅದೇ ಹೇಳೋದು, ನೀವು ಅಲ್ಲಿಗೆಲ್ಲ ಹೋಗಬೇಕಾಗಿಲ್ಲ, ಮಗೆಗೆ ಬನ್ನಿ, ನಮ್ಮ ತೋಟಕ್ಕೆ ಬನ್ನಿ, ಇಲ್ಲೇ ನೀವು ಕಲಿಬೋದು ಅಂತ. ಸೊ ಯಾವಾಗಲೂ ಜೆನ್ಯೂನ್ ಆಗಿ ಎಫರ್ಟ್ ನಮ್ದೆಲ್ಲ ಇದೇ ಇರುತ್ತೆ. ಹಾಗಾಗಿ ಇಂಥ ಒಂದು ವೇದಿಕೆ ನೀವು ಕಲ್ಪಿಸ್ಕೊಟ್ಟಂಥ ಆಕಾಶವಾಣಿ ಹಾಸನ್ಗೆ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಸೊ ಅದೇ ರೀತಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ನಾನೇನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ, ಇದು ನಾನು ಐ ಆಮ್ ಓನ್ಲಿ ದ ವಾಯ್ಸ್ ಆಫ್ ದ ಎಂಟೈರ್ ಪ್ರಾಜೆಕ್ಟ್ ಅಷ್ಟೇ. ಬಟ್ ಆ್ಯಕ್ಚುಲಿ ಬ್ಯಾಕ್ ಎಂಡಲ್ಲಿ ತುಂಬ ವರ್ಕ್ ನಡೀತಾ ಇದೆ, ನಡೀತಾನೂ ಇರುತ್ತೆ. ಇದು ನಮ್ಮ ಫ್ಯಾಮಿಲಿ, ವಿ ಆರ್ ಅ ಜಾಯಿಂಟ್ ಫ್ಯಾಮಿಲಿ. ಅಪ್ಪ ಮತ್ತು ಮೂರು ಚಿಕ್ಕಪ್ಪದಿರು ಏನಿದ್ದಾರೆ ಅವ್ರದ್ದೆಲ್ಲ ಎನಾರ್ಮಸ್ ಎಫೆಕ್ಟ್ ಮತ್ತು ಕೆಲಸ ಇದೆ. ಅವ್ರುಗಳೆಲ್ಲ ನಮಗೆ ಇಷ್ಟು ಒಳ್ಳೆ ರನ್ವೇನ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಅವ್ರು ಮಾಡಿರೋದೆಲ್ಲ ಒಂದು ರನ್ವೇ ಬಿಲ್ಡ್ ಮಾಡ್ದಂಗೆ ಇದೆ. ಇಲ್ಲಿಂದ ನಮ್ಮ ಜನ್ರೇಷನ್ನು ಟೇಕ್ ಆಫ್ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಅದರಲ್ಲಿ ನಾನೇ ಹಿರಿಮಗ ಆಗಿರೋದ್ರಿಂದ ನಮ್ಮ ಎಂಟೈರ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾನು ಇನಿಷಿಯೇಟಿವ್ ತಗೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹೋಪ್ಫುಲ್ಲಿ ನಮ್ಮ ನೆಕ್ಸ್ಟ್ ಕಸಿನ್ಸು ಬ್ರದರ್ಸ್ ಇವರೆಲ್ಲ ನಮ್ಮನ್ನು ಫಾಲೋ ಮಾಡ್ತಾರೆ. ಸೊ ಓವರಾಲ್ ನಮ್ಮ ತಂದೆ ಮತ್ತು ಚಿಕ್ಕಪ್ಪದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಇಟ್ ಇಸ್ ಎಲ್ಲರದು ಡ್ರೀಮ್, ನಂದು ಒಬ್ಬಂದೇ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ. ಆ್ಯಂಡ್ ನಾನು ಒಬ್ಬನೇನು ಮಾಡ್ತಾ ಇಲ್ಲ ಇದನ್ನು, ಎಲ್ಲರೂ ಒಂದೊಂದು ಡಿವಿಷನ್ನಲ್ಲಿ ಅವ್ರವ್ರದೇ ಆದಂಥ ಎಕ್ಸ್ಪರ್ಟೀಸ್ ಮತ್ತು ಅವ್ರ ಸ್ಟ್ರೆಂತ್ಸಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲೂ ಈ ಪ್ರಾಜೆಕ್ಟಲ್ಲೂ ಎಲ್ಲರದು ಇನ್ವಾಲ್ವ್ಮೆಂಟ್ ಇದೆ. ಸೊ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನಾನು ಸ್ವಲ್ಪ ಒಂದು ಲೀಡರ್ಶಿಪ್ನ ತಗೊಂಡು ಮಾರ್ಕೆಟಿಂಗ್ ಮತ್ತು ಪ್ರೊಸೆಸಿಂಗಲ್ಲಿ ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ. ಒಳ್ಳೆಯದು, ಒಳ್ಳೆಯ ವಿನೂತನವಾದಂಥ ತಂತ್ರಜ್ಞಾನವನ್ನು ಮತ್ತು ಒಳ್ಳೆಯ ಗುಣಮಟ್ಟದ ಹಾಲಿನ ಉತ್ಪಾದನೆಯನ್ನು ನಮ್ಮ ಭಾಗದಲ್ಲಿ ಮಾಡ್ತಾ ಇರುವಂಥದ್ದು, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ತಮ್ಮ ಕುಟುಂಬಕ್ಕೆ ತಮಗೆ ಈ ಒಂದು ಅನುಭವವನ್ನು ಪಡೆಯಲಿಕ್ಕೆ ಕಾರಣರಾದಂತಹ ತಮ್ಮೆಲ್ಲರಿಗೂ ಕೂಡ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದುವರೆಗೆ ಆಧುನಿಕ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಯುವ ಕೃಷಿಕ ಶಿರಿನ್ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ತಾಳೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಐಗೋರಿನ ಕೃಷಿಕ ಹೆಚ್ ಎಸ್ ಆನಂದ್ ಗೌಡ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಯ ಐಗೂರಿನ ಹಳ್ಳಿಗದ್ದೆಯ ಪ್ರಗತಿಪರ ಯುವ ಕೃಷಿಕ ಹೆಚ್ ಎಸ್ ಆನಂದ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ತಾಳೆ ಬೆಳೆಯನ್ನು ಬಹಳ ವಿಶೇಷವಾಗಿ ಸಕಲೇಶಪುರ ತಾಲೂಕಿನಲ್ಲಿ ಬೆಳೆದುಕೊಳ್ತಾ ಇದ್ದಾರೆ, ಅದರಿಂದ ಅನುಕೂಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ತಾಳೆ ಬೆಳೆಯಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಹೇಗೆ ಈ ಬೆಳೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಆನಂದ್ ಅವ್ರಿಗೆ. ನಮಸ್ಕಾರ. ಆನಂದ್, ಎಷ್ಟು ವಯಸ್ಸು ತಮಗೆ? ನನಗೆ 43 ವರ್ಷ. 43 ವರ್ಷ ಆಯ್ತು. ಏನು ಓದಿದ್ರಿ ತಾವು? ನಾನು ಅಗ್ರಿಕಲ್ಚರ್ ಡಿಪ್ಲೊಮಾ. ಅಗ್ರಿಕಲ್ಚರ್ ಡಿಪ್ಲೊಮಾ ಎಲ್ಲಿ ಮಾಡಿದ್ರಿ? ಮಂಡ್ಯ ವಿ ಸಿ ಫಾರ್ಮ್ ಅಲ್ಲಿ ಮಾಡಿದ್ರಿ. ಕೃಷಿ ಮಾಡಬೇಕು ಅಂತ ಮೊದ್ಲಿಂದ ಇತ್ತ? ಹೌದು, ನಾವು ಬೇಸಿಕಲಿ ನಾವು ಕೃಷಿ ಕುಟುಂಬದಿಂದಲೇ ಬಂದವರು. ನಾವು ಕೃಷಿ ಜೊತೆನೆ ಬೆಳ್ಕೊಂಡ್ ಬಂದಿದ್ದವರು. ಕೆಲ್ಸಕ್ಕೆ ಹೋಗೋಣ ಅಂತ ಒಂದು ಕಡೆ ಮನಸ್ಸಿತ್ತು, ಮತ್ತೆ ಫ್ಯೂಚರ್ ಯೋಚನೆ ಮಾಡಿ ನೋಡಿದಾಗ ಕೃಷಿಲಿ ಒಳ್ಳೆ ಅನುಕೂಲಗಳಿದೆ ಫ್ಯೂಚರ್ ಅಲ್ಲಿ ಅನ್ನೋದಕ್ಕೆ ಮತ್ತೆ ನಾವು ಇಲ್ಲೇ ಉಳ್ಕೊಂಡ್ವಿ. ಇಲ್ಲೇ ಉಳ್ಕೊಂಡು ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ? ಹೌದು. ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಗೊಬ್ಬರ ಮತ್ತೆ ಕೆಮಿಕಲ್ ಕಂಪನಿಗಳಲ್ಲೆಲ್ಲ ಕೆಲಸ ಮಾಡ್ಬೋದಿತ್ತು, ಆಪರ್ಚುನಿಟೀಸ್ ಇತ್ತು. ಆದ್ರೆ ನಮ್ದೇ ಪಿತ್ರಾರ್ಜಿತ ಆಸ್ತಿಗಳಿತ್ತು, ನಾವು ಸ್ವಲ್ಪ ಕೊಂಡಿದ್ವಿ, ಹಾಗಾಗಿ ಜಮೀನು ಆಳ್ ಬೀಳ್ತಾ ಇತ್ತು. ನಾವು ಹೋದ್ರೆ ದುಡ್ಡು ಬರ್ತಿತ್ತು, ಬೇರೆ ವಿಚಾರ ಅದು. ಜಮೀನು ಖಾಲಿ ಬೀಳ್ತಾ ಇತ್ತು, ತಂದೆ ತಾಯಿ ಮಾತ್ರ ಬಾಕಿ ಆಗ್ತಿದ್ರು. ಇಲ್ಲಿ ಈ ಸಮಸ್ಯೆಗಳಿತ್ತು ನಮ್ಗೆ. ತಂದೆ ಅವರು ಏನ್ ಕೆಲಸ ಮಾಡ್ತಿದ್ರು? ತಂದೆ ತಾಯಿ ಇಬ್ರು ಕೃಷಿಕರೇ. ನಮ್ಮ ತಾತನ ಕಾಲದಿಂದ ನಮ್ಮ ಕೃಷಿ ಕುಟುಂಬನೇ. ತಾತನ ಕಾಲದಿಂದಲೂ ಕೂಡ ಕೃಷಿ ಮಾಡ್ಕೊಂಡೇ ಇದ್ದಂತವ್ರು. ಹೌದು. ಎಷ್ಟು ಜಮೀನು ಇತ್ತು ಆನಂದ್ ನಿಮ್ಗೆ? ನಮಗೆ ಮುಂಚೆ ಎಲ್ಲ ಒಂದು 5-6 ಎಕರೆ ಇತ್ತು, ಇವಾಗ ಒಂದು 20-22 ಎಕರೆ ಅಷ್ಟು ನಾವು ಕೊಂಡು ಎಲ್ಲ ಮಾಡಿದ್ವಿ. ಪಿತ್ರಾಜ ಆಸ್ತಿ ಅಂತಂದ್ರೆ ತೋಟ ಅಂತಂದ್ರೆ ಒಂದು 2.5 ಎಕರೆ ಅಷ್ಟಿತ್ತು, ಗದ್ದೆ 1-2 ಎಕರೆ, ಸ್ವಲ್ಪ ಪಾಳ್ಭೂಮಿಗಳು ಎಲ್ಲ ಸೇರಿ ಒಂದು 5 ಎಕರೆ ಅಷ್ಟಿತ್ತು ಅಷ್ಟೇ. 5 ಎಕರೆ ಇತ್ತು, ಈಗ ಒಂದು 20-25 ಎಕರೆ ಅಷ್ಟು ಮಾಡ್ಕೊಂಡಿದ್ರಿ? ಹೌದು ಅಲ್ವಾ. ಹೌದು, ಹೊಸದಾಗೂ ತಗೊಂಡಿದ್ವಿ ಈಗ 1-2 ವರ್ಷದಲ್ಲಿ ಎಸ್ಲೂರ್ ಹತ್ರ. ಅದನ್ನು ಏನು ಮಾಡಿಲ್ಲ, ಈ ವರ್ಷದಿಂದ ಕೆಲಸ ಮಾಡಬೇಕು. ಕಾಫಿ ಎಷ್ಟಿದೆ ನಿಮ್ದು? ಕಾಫಿ ಇವಾಗ ಟೋಟಲ್ ಏರಿ 12 ಇದೆ ನಮಗೆ. 12 ಎಕರೆನಲ್ಲಿ ಕಾಫಿ ಬೆಳ್ಕೊಂಡಿದ್ದೀರ? ಹೌದು. ಭತ್ತನ ಬೆಳಿತೀರಾ ಅಲ್ವಾ? ಭತ್ತ 10 ಎಕರೆಯಲ್ಲಿ ಬೆಳಿತೀವಿ. 10 ಎಕರೆ ಭತ್ತ ಬೆಳಿತೀರಿ? ತಾಳೆ ಬೆಳೆಯನ್ನ ಯಾವಾಗಲಿಂದ ಬೆಳಿತಾ ಇದ್ರಿ? ತಾಳೆ ಬೆಳೆ ನಾವು ಸುಮಾರು 2014-15 ಶುರು ಮಾಡಿದ್ವಿ. ಇವಾಗೆಲ್ಲ 9-10 ವರ್ಷದ ಬೆಳೆ. ನಮಗೆ 3ನೇ ವರ್ಷದಿಂದ ಫಸಲು ಸಿಗ್ತಾ ಇದೆ. 5-6 ವರ್ಷದಿಂದ ಫಸಲು ಕೊಯ್ತಾ ಇದೀವಿ. ತಾಳೆಯನ್ನ 2 ಎಕರೆಗೆ ಹಾಕೊಂಡಿದ್ದೀರಿ? ತಾಳೆ 2 ಎಕರೆ ಇದೆ. 2 ಎಕರೆಗೆ ಹಾಕೊಂಡಿದ್ದೀರಿ. ತಾಳೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ನಾವು ಬೇರೆ ತರ ಯೋಚನೆ ಮಾಡಿದಾಗ, ಈಗ ಡೈರಿ ಮಾಡಿದ್ರು ಡೈಲಿ ಹಾಲು ಬರ್ತಿತ್ತು. ಡೈರಿ ಮಾಡೋದಕ್ಕೆ ನಮಗೆ ವ್ಯವಸ್ಥೆಗಳಿಲ್ಲ, ಇಲ್ಲಿ ಡೈರಿಗಳು ಇಲ್ಲ. ರೈ ಏರಿಯಾದಲ್ಲಿ ಹೋದ್ರೆ ಅವರು ಹೆಂಗೆ ಸೋರ್ಸ್ನ ಪೇಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ದಿನ ಬರೋಂಥದ್ದಿರುತ್ತೆ, ವಾರಕ್ಕೆ ಬರೋದಿರುತ್ತೆ, 15 ದಿನಕ್ಕೆ ಬರೋದಿರುತ್ತೆ, ತಿಂಗಳಿಗೆ ಬರೋದಿರುತ್ತೆ, ಆ ತರ ಮಾಡಿರ್ತಾರೆ. ಡೈರಿ, ಸೊಪ್ಪು, ತರಕಾರಿ, ಮತ್ತೆ ವಾರ್ಷಿಕ ಬೆಳೆ ತೆಂಗು, ಜೋಳ, ಈ ತರ ಮಾಡಿರ್ತಾರೆ. ವರ್ಷಕ್ಕೆ ಒಂದ್ ಬೆಳೆ ನಮ್ದು ಕಾಫಿ, ಮೆಣಸು, ಏಲಕ್ಕಿ, ಇದೆಲ್ಲ ನಮಗೆ ವರ್ಷಕ್ಕೆ ಒಂದ್ ಬೆಳೆ ಬರ್ತಿತ್ತು. ನಮಗೂ ಒಂದ್ 15 ದಿನಕ್ಕೆ ಒಂದ್ ವಾರಕ್ಕೆ ಒಂದ್ ಇನ್ಕಮ್ ಬರ್ಬೇಕು ಅನ್ನೋ ಯೋಚನೆ ಮಾಡ್ತಿದ್ಬೇಕಾದ್ರೆ ನಮಗೆ ರುಚಿ ಸೋಯಾ ಅನ್ನೋ ಒಂದು ಸಂಸ್ಥೆಯವರು ಪರಿಚಯ ಆದ್ರು. ಈ ತರ ಇದೆ ಅಂತ ಹೇಳಾಗ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡು ಸರ್ಕಾರದಿಂದ ಸಬ್ಸಿಡಿನು ಕೊಟ್ರು, ತುಂಬಾ ಅನುಕೂಲನೂ ಮಾಡಿಕೊಟ್ರು. ನಮಗೆ ನೀರಿನ ವ್ಯವಸ್ಥೆಗೆ ಗಿಡನು ಫ್ರೀ ಕೊಟ್ರು, ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು, ಇಂಟರ್ಕಾಫ್ ಮಾಡೋದಕ್ಕೂ ನಮಗೆ ಸಬ್ಸಿಡಿ ಎಲ್ಲ ಕೊಟ್ರು, ಅನುಕೂಲ ಆಯ್ತು. ಇದ್ರ ಮೇಲೆ ಬೆಳೆದ್ವಿ. ಇವಾಗ 15 ದಿನಕ್ಕೆ ಒಂದ್ 15-20 ಸಾವಿರ ರೂಪಾಯಿ ಮನೆ ಖರ್ಚು ಆಗೋದಷ್ಟು ಇದನ್ನ ನಾವು ನೋಡ್ತಾ ಇದ್ವಿ. ಅದರಿಂದ ಈ ಭಾಗದಲ್ಲಿ ತಾಳೆ ಅಂತ ಬೆಳೆಯನ್ನ ಬೆಳೆಯುವಂತದ್ದು ಒಂದು ಸ್ವಲ್ಪ ಕಡಿಮೆನೆ ಅಲ್ವಾ? ಕಡಿಮೆ, ಬಟ್ ನಾಲೆಡ್ಜ್ ಕಮ್ಮಿ ಇತ್ತು. ಯಾಕೆಂದ್ರೆ ಹೆಚ್ಚು ಜನಗಳಿಗೆ ತಾಳೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವು ತಾಳೆ ಒಳಗಡೆ ಕಾಫಿ ಇದೆ, ನಂದು ಡ್ರಾಫ್ಟ್ ವೆರೈಟಿ ರೋಬಸ್ಟ್ ಕಾಫಿ ಇದೆ, ಪೆಪ್ಪರ್ ಕೂಡ ಇದೆ. ಮತ್ತೆ ಈ ವರ್ಷದಿಂದ ಪೆಪ್ಪರ್ ಹಾಕೋದಕ್ಕೆ ಶುರು ಮಾಡಿದ್ವಿ. ನಮ್ದು ಹೈಟ್ ಹೋಗಿದೆ, ಒಂದು 10-15 ಅಡಿ ಹೈಟು ಮರಗಳು ಹೋಗಿದೆ. ಈಗ ನಾನು ಮರ ಆದ್ರೆ 1-2 ಅಷ್ಟೇ ಹಾಕ್ಬೋದಿತ್ತು, ನಾನು 5-6 ಸುತ್ತ ಹಾಕ್ತಾ ಇದ್ದೀನಿ. ತುಂಬಾ ದೊಡ್ಡ ಸೈಜ್ ಇರುತ್ತೆ, ಮತ್ತೆ ಗ್ರಿಪ್ ಚೆನ್ನಾಗಿರುತ್ತೆ, ಅದು ಗರಿಗಳನ್ನ ಕಟ್ ಮಾಡಿದ ಗ್ರಿಪ್ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಮೆಣಸನ್ನು ಅದಕ್ಕೆ ಶುರು ಮಾಡಿದ್ದೀನಿ. ಈಗ ನಿಮ್ಮ ಭಾಗದಲ್ಲಿ ಎಷ್ಟು ಜನ ತಾಳೆ ಬೆಳೆದಿದ್ದಾರೆ? ಬೆಳ್ಳಣಿಕೆ ಸರ್, ನನ್ನ ಸುತ್ತಮುತ್ತ 2-3 ಜನ ಇದಾರೆ. ಓವರ್ಆಲ್ ತಾಲೂಕಲ್ಲಿ 50 ಜನ ಸಿಗ್ಬೋದು ಅಷ್ಟೇ ಸಕಲೇಶ್ವರ ತಾಲೂಕಲ್ಲಿ. ತಾಳೆ ಬೆಳೆಯ ಬಗ್ಗೆ ಹೇಳಿ, ಗಿಡಗಳನ್ನ ಎಲ್ಲಿ ತಂದ್ರಿ, ಮತ್ತೆ ಅದನ್ನ ಹೇಗೆ ನಾಟಿ ಮಾಡ್ಕೊಂಡ್ರಿ, ನಾಟಿ ಮಾಡುವಾಗ ಏನೇನು ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸಬೇಕು ಅದ್ರ ಬಗ್ಗೆ ಹೇಳಿ. ಗಿಡನ ನಮಗೆ ರುಚಿ ಸೋಯಾದವರು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅವ್ರ ಕಡೆಯಿಂದ ಕೊಟ್ರು. ಆಮೇಲೆ ನಾವು JCB ಗುಂಡಿ ಮಾಡಿದ್ವಿ. 30 ಅಡಿ ಒಂದು ಗಿಡ ಬರುತ್ತೆ. ನೀವು ಲೈನ್ ಹಿಡಿದು ಹಾಕಿದ್ರೆ, ನಾವು ಆಲ್ಫಾಬೆಟಿಕಲ್ ಆಗಿ ಹಾಕಿದ್ವಿ. 27 ಅಡಿ ಒಂದು ಗಿಡ ಕೂತ್ಕೊಂಡಿದೆ ನಮಗೆ. ಅಲ್ಲೂ ಸ್ವಲ್ಪ ಜಾಸ್ತಿ ಗಿಡ ಇಡಿ ಅಂತದ್ದು ಇದಾಯ್ತು. ಯಾಕೆಂದ್ರೆ ಗರಿಯಿಂದ ಗರಿಗೆ ತಡಿಬಾರ್ದು. ನೀವು ಲೈನ್ ಅಲ್ಲಿ ಹಾಕ್ತೀನಿ ಅಂದ್ರೆ 30 ಅಡಿಗೆ ಹಾಕ್ಬೇಕಿತ್ತು. ನಾವು ಆಲ್ಫಾಬೆಟಿಕಲ್ ಹಾಕಿದ್ರೆ 27 ಅಡಿ ಕೂತಿದೆ, ಎಲ್ಲೂ ತಡಿತಾ ಇಲ್ಲ. ನೆರಳು ಮತ್ತೆ ಆ ಕಡೆ ಈ ಕಡೆಗೆ ಮ್ಯಾನೇಜ್ ಆಗುತ್ತೆ. ವರ್ಷಕ್ಕೆ ಒಂದು 2-3 ರೌಂಡ್ ಗೊಬ್ಬರ ಕೊಡ್ತಿದ್ವಿ. ನೀರು ಅದಕ್ಕೆ ಯಥೇಚ್ಛವಾಗಿ ನೀರು ಬೇಕಾಗುತ್ತೆ. ಬೇಸಿಗೆಯಲ್ಲಿ ನಿಮಗೆ 200 ಲೀಟರ್ ನೀರು ಬೇಕು ಒಂದು ಮರಕ್ಕೆ, ಬೇಸಿಗೆಗಳಲ್ಲಿ. ಇನ್ನು ಒಂದ್ ದಿವಸಕ್ಕೆ ಬದುಕುತ್ತೆ ಮರ, ಯಾವ್ದೇ ಕಾರಣಕ್ಕೂ ಇವು ಸಾಯಲ್ಲ. ಫಸಲು ಬರಲ್ಲ, ಫಸಲು ಮೇಲೆ ನಿಮಗೆ ಇಳುವರಿ ಮೇಲೆ ಹೊಡೆತ ಬಿದ್ದ್ಬಿಡುತ್ತೆ. ಹಾಗಾಗಿ ನಾವೊಂದು ಡಿಸೆಂಬರ್ ಇಂದ ಮೇ ವರೆಗೆ ಹೋಲ್ಸ್ ಇರಿಗೇಷನ್ ಮಾಡ್ತಾ ಇದ್ವಿ. ಈಗ ಸ್ಪಿಂಕ್ಲರ್ ಇದೆ, ಕಾಫಿ ಇದಾದ್ಮೇಲೆ ಸ್ಪಿಂಕ್ಲರ್ ಕಂಟಿನ್ಯೂ ಆಗಿ ಹೊಡಿತಾನೆ ಇರ್ತೀವಿ. ನಮ್ದು ಒಂದು 10 HP ಕರೆಂಟ್ ಮೋಟರ್ ಇದೆ, ಡೀಸೆಲ್ ಮೋಟರ್ಗಳಿದೆ, ಕೆರೆಯಿಂದ ಲೈನ್ ಇದೆ, ಯಾವಾಗ್ಲೂ ಹೊಡಿತಾ ಇರ್ತೀವಿ. ನಾವು ಕಾಫಿ ಹಣ್ಣು ಕೊಯ್ದು ಆದ್ಮೇಲೆ ನಾವು ಶುರು ಮಾಡ್ಬಿಡ್ತೀವಿ. ಆ ತೋಟ ಅಂತೂ ಕಾಫಿನೂ ಇದೆ, ಸ್ವಲ್ಪ ಅರ್ಲಿಯಾಗಿ ಬರುತ್ತೆ ಅದು. ಆ ತೋಟ ಅರ್ಲಿಯಾಗಿ ಬರೋದ್ರೆ ನಮಗೆ ಇಲ್ಲಿ ಮುಂದಿನ ತೋಟ ಹಣ್ಣು ಕೊಯ್ಯೋದಕ್ಕೆ ಖರ್ಚನ್ನು ಮೇಂಟೈನ್ ಮಾಡಿರುತ್ತೆ. ಆ ತಾಳೆ ಒಳಗಿರೋಂತ ಅದು ಬೇಗ ಬರುತ್ತಲ್ಲ, ಒಂದ್ ತಿಂಗಳು ಬೇಗ ಬಂದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಡ್ರೈಯರ್ ಎಲ್ಲ ವ್ಯವಸ್ಥೆ ಆದ್ರೆ ಒಣಗಿಸೋಕೆಲ್ಲ ಸಮಸ್ಯೆ ಆಗುತ್ತೆ. ಬಿಸಿಲು ಆ ಟೈಮಲ್ಲಿ ಹೇಗೋ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಡ್ರೈಯರ್ ಹಾಕೊಂಡ್ರೆ ಇನ್ನೂ ಅನುಕೂಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ತಾಳೆ ಗಿಡಗಳನ್ನ ಹೇಗೆ ಆರೈಕೆ ಮಾಡ್ಬೇಕು ಅಂತೀರಿ? ಆರೈಕೆ ಏನಿಲ್ಲ ಸರ್, ಅದಕ್ಕೆ ನೀವು ಗೊಬ್ಬರ ನೀರು ಅಷ್ಟೇ, ಇನ್ನೇನು ಅದ್ ಕೇಳಲ್ಲ. ವರ್ಷಕ್ಕೆ 24 ಗರಿ ಬರುತ್ತೆ, 24 ಜೊತೆ 24 ಗೊನೆನೂ ಬರುತ್ತೆ. ಆರೈಕೆ ಅನ್ನೋದು ಏನು ಇಲ್ಲ, ನೀವು ಗರಿನ ಕಟ್ ಮಾಡೋದು, ಗರಿ ಪಕ್ಕನೆ ಒಂದು ಗೊಂಚಲ್ ಇರುತ್ತೆ, ಗೊಂಚಲ್ ಕಟ್ ಮಾಡ್ಕೊಂಡು ಮಾರ್ಕೆಟ್ ಮಾತ್ರ ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಇದೆ. ಒಂದು 10-12 kilometers ಆಚೆ ತಗೊಂಡು ಕೊಡಬೇಕು ಸರ್ಕಲ್ಗೆ. ಅವ್ರದೊಂದು ಪಾಯಿಂಟ್ ಮಾಡಿರ್ತಾರೆ, ಆ ಪಾಯಿಂಟ್ ಅಲ್ಲೇ. ಯಾಕೆಂತಂದ್ರೆ ಮನೆ ಮನೆಗೆ ಬಂದು ಕಲೆಕ್ಟ್ ಮಾಡಕ್ ಆಗಲ್ಲ. ಯಾಕೆ ಕೆಲವರದೆಲ್ಲ 100 kg ಇರುತ್ತೆ, ಕೆಲವರದೆಲ್ಲ 3-4 tons ಇರುತ್ತೆ, ನಮ್ದೆಲ್ಲ 1-1.5 tons ಎಲ್ಲ ಬರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಪಾಯಿಂಟ್ ಮಾಡಿರ್ತಾರೆ, ಅಲ್ಲಿಗೆ ತಗೊಂಡು ಕೊಡಬೇಕು. ಈಗ ಇದಕ್ಕೆ ಗೊಬ್ಬರ ಇದೆಲ್ಲ ಅಷ್ಟೇನು ಹೆಚ್ಚು ಕೇಳೋದಿಲ್ಲ ಅಂತ ಹೇಳಿದ್ರಿ, ಒಂದು ವರ್ಷದಲ್ಲಿ ಎಷ್ಟು ಸುತ್ತು ಗೊಬ್ಬರ ಕೊಡಬೇಕಾಗುತ್ತೆ? ರೆಕಮೆಂಡೇಶನ್ ಅದು 2 rounds ಅಂತ ಹೇಳ್ತಾರೆ. ನಾವು 3-4 rounds ಕೊಡ್ತೀವಿ. ಟೋಟಲಿ ನೀವು ಕೆಮಿಕಲ್ ಮ್ಯಾನುಯಲ್ ಕೊಡೋದ್ರೆ ಒಂದು 8-9 kg ಬೇಕೇ ಬೇಕು, ಒಳ್ಳೆ ಇಳುವರಿ ಪಡಿತೀನಿ ಅನ್ನೋದಾದ್ರೆ. ನೀವು ಏನು ಮಾಡಲ್ಲ ಅಂದ್ರೆ ಮರ ಅಷ್ಟು ಮರ ಬೆಳೆ, ತೆಂಗಿನ ಮರ ತರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸಾವಯವ ಗೊಬ್ಬರಗಳನ್ನು ಕೂಡ ಕೊಡ್ತೀರ? ಹೌದು, ನಾವು ದನದ ಗೊಬ್ಬರ ಕಾಂಪೋಸ್ಟ್ ಎಲ್ಲ ಮಾಡಿ ಕೊಡ್ತೀವಿ. ಒಂದು 2 times ರೊಟೇಟ್ ಮಾಡಿ ಕೊಡ್ತಾ ಇರ್ತೀವಿ. 2 times ಕೊಡ್ತೀರಿ? ಹೌದು. ಮತ್ತೆ ಅಲ್ಲಿ ನಮಗೆ ಆ ಗರಿದೆ ಸುಮಾರು ಗೊಬ್ಬರ ಆಗುತ್ತೆ, ಅದ್ರ ಬುಡಕ್ಕೆ ಕಡಿದು ಆಗ್ತಾ ಇರ್ತೀವಲ್ಲ, ಇಲ್ಲೂ ಆಚೆ ತಗೊಂಡೋಗಲ್ಲ. ಆದ್ರೆ ನಿಮಗೆ ಒಂದು 50% ಗೊಬ್ಬರ ಅಲ್ಲೇ ಆಗಿರುತ್ತೆ, ಅಲ್ಲಿಂದ ಬಂದಿದ್ದು ಅಲ್ಲೇ ಗೊಬ್ಬರ ಆಗಿ ಹೋಗ್ತಾ ಇರುತ್ತೆ. ಗರಿಯನ್ನ ಏನು ಕತ್ತರಿಸ್ಬಿಟ್ಟು ತೆಗಿಬೇಕು ಅಥವಾ ಅದೇ ಬೀಳುತ್ತೋ ತೆಂಗಿನ ಗರಿ ತರ? ಇಲ್ಲ, ಯಾವ್ದೇ ಕಾರಣಕ್ಕೂ ಬೀಳಲ್ಲ, ಕತ್ತರಿಸಿ ತೆಗಿಬೇಕು. ಅಂದ್ರೆ ಮುಳ್ಳಿರುತ್ತೆ ಅರ್ಧ ಭಾಗಕ್ಕೆ, ನಾವೆಲ್ಲ ಲೆದರ್ ಗ್ಲೌಸ್ ಯೂಸ್ ಮಾಡ್ತೀವಿ, ಅದನ್ನ ಎಡಗೈಲಿ ಇಟ್ಕೊಂಡ್ರೆ ಮುಳ್ಳೆ ಒಳಗಡೆ ಕೈ ಒಳಗಡೆ ಬರಲ್ಲ, ಬಲಗೈಯಿಂದ ಕತ್ತಿಯಿಂದ ಕಡಿತೀವಿ. ಕೆಲವು ಟೈಮ್ ನಾವು ಇದು ಚೈನ್ಸಾದಲ್ಲಿ ಕುಯ್ಯೋ ಅಷ್ಟು ಹೈಟ್ ಇದ್ರೆ ಅದ್ರಲ್ಲಿ ಕುಯ್ಕೊಳ್ತೀವಿ, ಇಲ್ಲ ಅಂತಂದ್ರೆ ಮೇಲ್ ಕೊಯ್ತಾ ಹೋಯ್ತಾ ನಿಮಗೆ ಈ ಕೊಕ್ಕೆ ತರ ಬರುತ್ತೆ, ಎಳಿಯಂತದ್ದು ಕತ್ತಿಗಳು ಬರುತ್ತೆ, ಅದ್ರಲ್ಲಿ ಎಳೆದ್ರು ಕೆಳಗಡೆ ಒಂದ್ಸಲ ಹಾಕ್ಬಿಟ್ಟು ಎಳೆದ್ರೆ ಕೆಳಗಡೆ ಬೀಳುತ್ತೆ. ತುಂಬಾ ಗಟ್ಟಿ ಇರಲ್ಲ, ತೆಂಗಿನ ಮರದಷ್ಟು ಗರಿ ಗಟ್ಟಿ ಇರಲ್ಲ, ಸಾಫ್ಟ್ ಇರುತ್ತೆ ಒಳಗಡೆ, ಮೇಲ್ಗಡೆ ಮಾತ್ರ ಒಂದ್ ಚರ್ಮ ತರ ಗಟ್ಟಿ ಇರುತ್ತೆ ಅಷ್ಟೇ. ಎಷ್ಟು ವರ್ಷಕ್ಕೆ ಫಸಲು ಶುರುವಾಗುತ್ತೆ? ನೀವು ನೀರು ಗೊಬ್ಬರ ಆರೈಕೆ ಮಾಡಿದ್ರೆ 3rd year ಶುರುವಾಗುತ್ತೆ, ಒಂದು 5 kg, 6 kg, 10 kg ವರೆಗೂ ಬರುತ್ತೆ. ಬರ್ತಾ ಬರ್ತಾ ಬರ್ತಾ ನೀವು ಗೊಬ್ಬರ ಮತ್ತೆ ನೀರು ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ. ನೀವು ನಮ್ಮ ಪಕ್ಕದಲ್ಲಿ ಮೋಣಪೂಜಾರಿ ಅಂತ ಒಬ್ರು ಇದಾರೆ, ಅಲ್ಲಿ ಹೆತ್ತೂರ್ ಹತ್ರ, ಅವ್ರೊಂದು 70 kg ಒಂದ್ ಗುಣನ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಲ್ಲ ಬರಲ್ಲ, ರ್ಯಾಂಡಮ್ ಆಗಿ ಬರಲ್ಲ, ಒಂದ್ 20-30 kg ನಮ್ದೆಲ್ಲ ಒಂದು 30-35-40 ಬಂದಿದೆ, ಕೆಲವಷ್ಟೇ ಬೆಳ್ಳಣಿಕೆ ಅವರೇಜ್ ನಮ್ಗೆ ಒಂದು 20-25 kg ಒಂದೊಂದು ಗುಣ ಸಿಗ್ತಾ ಇದೆ. ಗರಿಷ್ಠ 70 kg ವರೆಗೂ ಕೂಡ ಬೆಳಿಬಹುದು ಅಂತೀರಿ? ಹೌದು, ಬೆಳಿಬಹುದು. ಎಷ್ಟು ದಿವಸಕ್ಕೊಂದ್ಸರಿ ಕಟಾವು ಮಾಡ್ಬೇಕಾಗುತ್ತೆ? 15 days. ಪ್ರತಿ ತಿಂಗಳು 2nd ಮಾರ್ಕೆಟ್ ಇರುತ್ತೆ, ಮತ್ತೆ 17th ಇರುತ್ತೆ, ಆ ಡೇಟಿಗೆ ನೀವು ಕೊಡಬೇಕು, ಇಲ್ಲ ಅಂತಂದ್ರೆ ಲಾರಿ ಹೋಗಿರುತ್ತೆ, 15 days ನಿಮ್ದು ವೇಸ್ಟ್. ಅದು ತಗೊಂಡೋಗಿ 2nd ಮತ್ತೆ 17th. 17th ಪ್ರತಿ ತಿಂಗಳು ಮಾರ್ಕೆಟ್ ಇರುತ್ತೆ. ಈಗ 2nd ಅಥವಾ 17th ನಾವು ತಲುಪಿಸಬೇಕು, ಮಾರಾಟ ಮಾಡಬೇಕು ಅಂತ ಅಂದ್ರೆ ಎಷ್ಟು ದಿವಸ ಮುಂಚಿತವಾಗಿ ಕೊಯ್ಲು ಶುರು ಮಾಡಬೇಕಾಗುತ್ತೆ? 17th ಕೊಯ್ದು ಸಂಜೆನೆ ಕೊಡಬಹುದು, ನಿಮ್ಮ ಲೇಬರ್ ಕೆಪಾಸಿಟಿ ಮೇಲೆ ಹೋಗುತ್ತೆ, ಇಲ್ಲ 4 days ಮುಂಚೆನೂ ಹಾಕಬಹುದು. ನೀವು 17 ಕೊಡೋ ಬದಲು ನೀವು 12 ಹಾಕಬಹುದು, ರೆಡಿ ಇದೆ ಅಂತಂದ್ರೆ 12 ತಗೊಂಡೋಗಿ ಹಾಕಿದ್ರೆ ಅಲ್ಲಿರುತ್ತೆ, ಅವ್ರು ಪಿಕ್ ಮಾಡೋದು ಮಾತ್ರ 17th ಇಲ್ಲ 2nd ಪಿಕ್ ಮಾಡ್ತಾರೆ. ಎಲ್ಲಿ ತಗೊಂಡೋಗಿ ಹಾಕ್ತೀರಾ ಅದನ್ನ? ಇಲ್ಲಿ ಒಣಗೂರು ಅಂತ ಇದೆ ನಮಗೆ, ಮತ್ತೆ ಬೆಳ್ಳೂರು ಅಂತ ಒಂದು ಪಾಯಿಂಟ್ ಇದೆ ನಮಗೆ. ಬೆಳ್ಳೂರಿಗಿಂತ ಒಣಗೂರು ಸ್ವಲ್ಪ ಹತ್ರ, ಒಂದು 12 kilometers ಆಗುತ್ತೆ. ಇಲ್ಲಿ ಕೊಡ್ತೀವಿ, ಗೊನೆ ಸಮೇತ ತೂಕ ಹಾಕೊಳ್ತಾರೆ, ತೂಕದಲ್ಲೂ ಯಾವುದು ಮೋಸ ಆಗಲ್ಲ. ಪೇಮೆಂಟು ಅಷ್ಟೇ, ನಿಮಗೆ 1 ಪೇಮೆಂಟ್ ಬರುತ್ತೆ, ಒಂಥರ ಗೌರ್ಮೆಂಟ್ ಸ್ಯಾಲರಿ ತರ ಪ್ರತಿ ತಿಂಗಳು ನಿಮಗೆ ರೊಟೇಟ್ ಆಗ್ತಾ ಇರುತ್ತೆ. ನಿಗದಿತವಾದಂತ ಬೆಲೆ ಇರುತ್ತಾ ಹೇಗೆ? MSP ಇರುತ್ತೆ ಸರ್, ಕೆಲವು ಟೈಮು ಕಮ್ಮಿ ಆಗುತ್ತೆ. ಮುಂಚೆ ನಾವು 22 rupees ವರೆಗೂ ನಾವು ಸೇಲ್ ಮಾಡಿದ್ವಿ, ಇವಾಗ 14 rupees ಇದೆ MSP. ಮತ್ತೆ ನಿಮಗೆ ಆಯಿಲ್ ಶಾರ್ಟೇಜ್ ಆಯ್ತು ಅಂದಾಗ ನಿಮ್ಗೆ ಅಪ್ಪ ಆಗ್ತಾ ಹೋಗುತ್ತೆ. ನಮ್ಮ ಸರ್ಕಾರಗಳು ಕೂಡ ಈ ಒಂದು ತಾಳೆ ಬೆಳೆಯನ್ನ ಹೆಚ್ಚು ಕೃಷಿಕರು ಬೆಳೆಯಲಿಕ್ಕೆ ಪ್ರೋತ್ಸಾಹವನ್ನ ಮತ್ತೆ ಉತ್ತೇಜನವನ್ನ ಎರಡನ್ನು ಕೂಡ ಕೊಡ್ತಾ ಇದೆ. ನಿಮ್ಗೆ ಏನೆಲ್ಲ ಸವಲತ್ತುಗಳು ಸರ್ಕಾರದ ವತಿಯಿಂದ ದೊರೆಯಿತು? ನನಗೆ ಗಿಡಗಳು ಸಿಕ್ತು, ಮತ್ತೆ 3 ಮೇಂಟೈನ್ ಮಾಡೋದಕ್ಕೆ ಗೊಬ್ಬರಗಳನ್ನ ಕೊಟ್ಟರು, ಮತ್ತೆ ಕೆರೆ ಮಾಡ್ಕೊಳ್ಳಕ್ಕೆ ಒಂದು 500 rupees ಹಣನ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಇದೆ ನನಗೆ ಕಟ್ ಮಾಡಕ್ ಮಿಷಿನ್ ಎಲ್ಲ ಬೇಕು ಅಂದ್ರೆ ಅದಕ್ಕೂ ಸಬ್ಸಿಡೀಸ್ ಇದೆ, ನಾನು ಅಪ್ಲೈ ಮಾಡಿಲ್ಲ, ಬೇಕಾದಾಗ ಅಪ್ಲೈ ಮಾಡೋಣ ಅಂತ ಸುಮ್ನೆ ಇದ್ದೀನಿ. ಇದು ನಮ್ಮ ಸರ್ಕಾರದ ಉದ್ದೇಶ, ಹೊರದೇಶದಿಂದ ತರಿಸ್ತೀರಾ ಇಂಡೋನೇಷಿಯಾ ಮಲೇಷಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕು, ನಮ್ಮ ದೇಶದಲ್ಲೇ ಸ್ವಾವಲಂಬನೆಯಿಂದ ಬೆಳಿಬೇಕು ಅಂತೇಳಿ ಕುಕಿಂಗ್ ಆಯಿಲ್ ಅಂತೇಳಿ ನಮ್ಮ ಭಾರತ ಸರ್ಕಾರದ ಆಶಯ. ಅದಕ್ಕೋಸ್ಕರನೇ ಎಲ್ಲ ಅವೇರ್ನೆಸ್ ಆಗ್ತಾ ಇದೆ, ಕೆಲವರು ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ, ಕೆಲವರು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ. ಯಾಕೆಂದ್ರೆ ಅವನು ಬೆಳೆ ಬೆಳೆದ್ಬಿಟ್ಟು ನೋಡ್ಬೇಕು ಅದ್ರ ರುಚಿ ಏನು ಅಂತ ಅಂದ್ರೆ ರುಚಿ ಸ್ವಯಂ ಬೆಳೆಯೋದು, ಅದ್ ಬೆಳೆ ಬೆಳೆದು ಅದ್ರ ಹಣ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಇಲ್ಲ ಸುಮ್ನೆ ಅಂದ್ರೆ ಏನೋ ಒಂದ್ ಮರ ಹಾಕೊಂಡಿದ್ದಾನೆ ಅದು ಇದು ಅಂತ ಅನ್ಕೊಂಡು ಸುಮ್ನೆ ಇರುತ್ತಾರೆ. ಪ್ರತಿಯೊಬ್ಬರು ರೈತರು ಒಂದು ಒಂದ್ ಎಕರೆ ಎರಡು ಎಕರೆನಾದ್ರು ಮಾಡ್ಕೊಳ್ಳಿ, ನಿಮ್ ಪ್ರತಿ ತಿಂಗಳು ಆದಾಯನ ತಗೋಬಹುದು. ನಿಮಗೆ ಈಗ ಎರಡು ಎಕರೆಯಿಂದ ಎಷ್ಟು ಆದಾಯ ಸಿಗುತ್ತೆ ಒಂದ್ ತಿಂಗಳಲ್ಲಿ? ಸರ್, ನನಗೆ ಕೆಲವು ಟೈಮು ಒಂದೂವರೆ ಟನ್ ಬರುತ್ತೆ, ಕೆಲವು ಟೈಮು 500 kg ಬರುತ್ತೆ. ಕೆಲವು ಸೀಸನ್ ಅಲ್ಲಿ ಅದಕ್ಕೆ ಕಾಡಲ್ಲಿ ಯಾವ್ದು ಹಣ್ಣುಗಳು ಸಿಗಲ್ಲ, ಆಗ ಆಹಾರಕ್ಕೋಸ್ಕರ ಬಂದಿರುತ್ತೆ. ನಾವೇನ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಪಾಪ ಅದು ನಮ್ ತರ ಜೀವಿ ಎಲ್ಲ ತಿನ್ಕೊಳ್ಳುತ್ತೆ. ಒಂದೂವರೆ ಒಂದು ಮುಕ್ಕಾಲ್ ಟನ್ ಸಿಗುತ್ತೆ ನಿಮ್ಗೆ. 14 rupees ಅಂತಂದ್ರೆ ನಿಮ್ಗೆ ಒಂದು 20,000 rupees ಒಂದು ಟನ್ ಸಿಕ್ತಂದ್ರೆ 20,000 ಆಗುತ್ತೆ. ಖರ್ಚು ಒಂದು ಕಟ್ ಮಾಡೋದಕ್ಕೆ ತಗೊಂಡೋಗಕ್ಕೆಲ್ಲ ಸೇರಿ ಒಂದು 4,000 rupees ಖರ್ಚು ಬಂದಿರುತ್ತೆ. ಒಂದ್ 15,000-16,000 ಅಂತೂ ಆರಾಮಾಗಿ ಉಳ್ಕೊಳ್ಳುತ್ತೆ ಪ್ರತಿ 15 days. ಈ ಹಕ್ಕಿ ಪಕ್ಷಿ ತಿಂದದನ್ನ ಮಾರಾಟ ಮಾಡಕ್ಕಾಗಲ್ವಾ? ಇಲ್ಲ ಸರ್, ಅದೆಲ್ಲ ಮೇಲೆಲ್ಲ ಅದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದೇ ಮೇಲ್ಗಡೆ ಇರುತ್ತೆ ಹಣ್ಣಲ್ಲಿ, ಅದನ್ನ ಎಲ್ಲ ಚೀಪಿ ಹೀರಿ ಬಿಸಾಕಿರುತ್ತೆ. ಈ ಬೌಲಿ ಈ ತರದ್ದು ಕೋಕನೆಟೆ ಅಂತ ಹೇಳ್ತಾರೆ ಇಲ್ಲಿ, ಹಕ್ಕಿಗಳು ದೊಡ್ಡ ದೊಡ್ಡ ಕಾಗೆಗಳು ಇದೆಲ್ಲ ಇದ್ ಮಾಡ್ತಾರೆ. ಹಂಗಾಗಿ ಅದನ್ನ ಮಾರಾಟ ಮಾಡ್ಲಿಕ್ಕೆ ಯೋಗ್ಯ ಆಗಿರೋದಿಲ್ಲ. ಚೆನ್ನಾಗಿರೋದ್ ಯಾವ್ದಿರುತ್ತೋ ಅದನ್ನ ನೀವು ಮಾರಾಟವನ್ನ ಮಾಡಬಹುದು. ಹೌದು ಹೌದು ಹೌದು. ಇದರಲ್ಲಿ ಏನಾದ್ರೂ ಅಂತರ್ ಬೆಳೆ ಮಾಡ್ಲಿಕ್ಕೆ ಅವಕಾಶಗಳಿದಾವ ತಳೆಯಲ್ಲಿ? ಅಂತರ್ ಬೆಳೆ ಅವ್ರು ಹೇಳ್ತಾರೆ ಡ್ರೈ ಲ್ಯಾಂಡ್ ಎಲ್ಲ ಆದ್ರೆ ಅವರು ಒಂದ್ 3 ಬೆಳ್ಕೊಬಹುದು ಅಂತ. ಯಾಕೆ ಜೋಳ ಈ ತರದ ಬೆಳೆ ಎಲ್ಲ ಬೆಳೀತಾರೆ, ಬಾಳೆ ಎಲ್ಲ ಬೆಳ್ಕೊಬಹುದು. ನೆರಳು ಜಾಸ್ತಿ ಆದ್ಮೇಲೆ ಕೆಳಗಡೆ ಬೆಳೆಗೆ ಏಟಾಗುತ್ತೆ ಅಂತ. ಕಾಫಿ ನೆರಳು ಬೇಕಾಗಿರೋದ್ರಿಂದ ನಾವು ಕಾಫಿ ಹಾಕೊಂಡಿದ್ವಿ, ಆ ಆಪ್ಷನ್ ಹೋಗ್ಬಿಟ್ವಿ ನಾವು. ನಮಗೆ ಈಗ ಸಫಿಶಿಯಂಟ್ ನೆರಳಿದೆ, ನಮ್ಗೆ ಏನ್ ಶೇಡ್ ಬೇಕೋ ಅದು ಅಲ್ಲಿ ಮೇಂಟೈನ್ ಆಗ್ತಾ ಇದೆ. ಈ ಕಾಫಿನು ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ನಾನು ಕೊಲಂಬೋ ಅಂತ ಒಂದು ಡ್ರಾಪ್ ವೆರೈಟಿ ಹಾಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತು ಕಾಫಿ ಹಾಕಿ? ಕಾಫಿ ಹಾಕಿ ಒಂದು 5 ಆಯ್ತು. 5 ಆಯ್ತು. ಈಗ ಬೇರೆ ನಾವೇನಾದ್ರೂ ನೆರಳಿಗೆ ಅಂತ ಹೇಳಿ ಮರಗಳನ್ನು ಹಾಕೊಂಡಾಗ ಪ್ರತಿ ವರ್ಷ ಕಪಾತ್ ಮಾಡಬೇಕು ಈ ತರದ್ದೆಲ್ಲ ಇರುತ್ತೆ, ಆದ್ರೆ ಇದರಲ್ಲಿ ಆ ತರದ್ದೇನು ಕಪಾತ್ ಇದ್ರಲ್ಲಿ ಆ ತರ ಬರಲ್ಲ. ನೀವು ಕಟ್ ಮಾಡುವಾಗ ನೀವು ಗರಿ ಕಡದ್ರೆ ಮಾತ್ರ ನಿಮಗೆ ಕಾಯಿ ಸಿಗೋದು, ಅದು ಮೋಲ್ಡ್ ಮಾಡ್ಕೊಂಡಿರುತ್ತೆ ಗರಿ. ಆ ಗರಿ ಕಟ್ ಮಾಡಿದ್ಮೇಲೆ ನಿಮಗೆ ಗೊಂಚಲ್ ಸಿಗೋದು. ನಾವು ಪ್ರತಿ 15 days ನಾವು ಈ ಪ್ರೂನಿಂಗ್ ಮಾಡ್ತಾನೆ ಇರ್ತೀವಲ್ವಾ, ಅದಕ್ಕೆ ಶೇಡ್ ಅದಕ್ಕೆ ಮೇಂಟೈನ್ ಆಗ್ತಾ ಹೋಗ್ತಾ ಇರುತ್ತೆ. ಹಂಗಾಗಿ ಇದೊಂಥರ ಅನುಕೂಲವೇ, ನೆರಳಿಗೆ ನೆರಳು ಆಗುತ್ತೆ, ನಮ್ಗೆ ಆದಾಯನೂ ತಂದ್ಕೊಡುತ್ತೆ, ಮತ್ತೆ ಕಾಫಿ ಕೂಡ ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಮುಳ್ಳು ಅಂತೇಳಿ ಸ್ವಲ್ಪ ಭಯ ಪಡ್ತಾರೆ, ಗಂಬೋಟು ಮತ್ತೆ ಅದೆಲ್ಲ ಗ್ಲೌಸ್ ಗಳೆಲ್ಲ ಹಾಕೊಂಡು. ನಮಗೇನು ಮಾಮೂಲಿ ತೋಟದಲ್ಲಿ ನಮ್ಮ ಕಾಫಿ ತೋಟಗಳಲ್ಲೆಲ್ಲ ಹೆಂಗ್ ಕೆಲಸ ಮಾಡ್ತೀವಿ ಅದೇ ತರ ಅನ್ಸುತ್ತೆ, ಅಷ್ಟು ರಿಸ್ಕ್ ಅನ್ಸೋದಿಲ್ಲ. ಈಗ ಮೆಣಸನ್ನ ಇದಕ್ಕೆ ಹಾಕಂತ ಪ್ರಯತ್ನ ಮಾಡಿದ್ರೆ ನೀವು ತಳೆ ಗಿಡಕ್ಕೆ? ಹೌದು, ಈ ವರ್ಷದಿಂದ ಶುರು ಮಾಡಿದೀನಿ. ನನ್ನ ಅನಿಸಿಕೆ ತುಂಬಾ ಚೆನ್ನಾಗಿ ಬೆಳಿಬಹುದು. ಮರ ಚಿಕ್ಕದಿದೆ, ಒಂದು 8-10 feet ಅಷ್ಟು ಹೈಟ್ ಇದೆ. ನಮ್ದು ಏಜ್ ಕಮ್ಮಿ ಅಲ್ಲ, ಒಂದು 20-30 years ಆದ್ಮೇಲೆ ಅದ್ ನಿಂತು ಹೋಗುತ್ತೆ ಮರ, ಅದ್ರಷ್ಟಕ್ಕದೆ. ಅವಾಗ ಒಂದು 30 feet ಹೈಟ್ಗೆ ಹೋಗಿರುತ್ತೆ. ಅವಾಗಂತೂ ಪೇಪರು ನೀವು ಹೆಂಗ್ ಬೇಕಾದ್ರೂ ಮಾಡಬಹುದು ಅಂತ ನನ್ನ ಅನಿಸಿಕೆ. ಅದಕ್ಕೆ ಇವಾಗಿಂದಲೇ ಪ್ರಾಕ್ಟೀಸ್ ಅಲ್ಲಿ ಹೋಗ್ತಾ ಇರ್ತೀನಿ, ಆಗುತ್ತೆ. ಇಲ್ಲ ಅಂತಂದ್ರೆ ಅದು 30 ಕಳೆದ್ಮೇಲೆ ಏಜ್ ನಿಂತು ಹೋದ್ಮೇಲೆ ಫಸಲು ಕಮ್ಮಿ ಆಗ್ತಾ ಬರುತ್ತೆ, ಫಸಲು ಕಮ್ಮಿ ಆದ್ಮೇಲೆ ತೆಗಿಬೇಕಾಗುತ್ತೆ. ಅದಕ್ಕೆ ತೆಗಿಯೋದು ಬೇಡ, ಅದು ಶೇಡ್ಗೂ ಶೇಡು ಆಗಿರುತ್ತೆ, ಮತ್ತೆ ರಿಸ್ಕಿ. ಅದು ಇಡೀ ಪ್ಲಾಂಟೇಷನ್ ಕ್ಲಿಯರ್ ಮಾಡಿ ಹೊಸ ಪ್ಲಾಂಟೇಷನ್ ಮಾಡಕ್ಕೆ ದೊಡ್ಡ ಅಮೌಂಟ್ ಬೇಕಾಗುತ್ತೆ. ಹಾಗಾಗಿ ಆ ಪ್ಲಾನ್ ಅಲ್ಲಿ ಇದೀನಿ ನಾನು. ಫ್ಯೂಚರ್ ಏನಾದ್ರು ಅದು ಫಸಲು ನಿಂತು ಹೋದ್ರೆ ಅದು ಹಾಗೆ ಇರೋ ತರ ಇಟ್ಕೊಳ್ಳೋಣ ಅಂತ, ಮೆಣಸು ಬಂದ್ರೆ ಅಂತೇಳಿ ಬಂದೇ ಬರುತ್ತೆ. ನಾನು ಕೆಲವು ಕಡೆ ಮೆಣಸು ಹಬ್ಬಿಸ್ಲಿಕ್ಕೆ ಆಧಾರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಕಡೆ ಗಂಟಿರುತ್ತೆ, ಒಂದು ಚೂರು ಮೆಣಸು ಕೂಡ ಕೆಳಗೆ ಬೀಳಕ್ಕೆ ಆಗಲ್ಲ. ಮತ್ತೆ ಅದ್ರಲ್ಲಿ ಅಲ್ಲಿಂದ ಏನ್ ಬಿದ್ದಿರುತ್ತೆ ಮೇಲ್ಗಡೆ, ಅದ್ರದ್ದು ಪೌಡ್ರು ಇದೆಲ್ಲ ಕಾಯಿ ಬಿಡುವಾಗ ಗೊಂಚಲದ ಹೂವಿಂದ ಸಿಲಾಗ್ರ ಎಲ್ಲ ಬಿದ್ದಿರುತ್ತಲ್ಲ, ಅದ ಗರಿ ಒಳಗಡೆ ಸೇರ್ಕೊಂಡಿರುತ್ತೆ, ಒಂಥರ ಕಾಂಪೋಸ್ಟ್ ತರ ಆಗಿರುತ್ತೆ. ಮೆಣಸು ಅಲ್ಲೇ ಹಿಡಿಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ನಾನು ಎರಡು ಕಡೆ ನೋಡಿದೆ, ಸುಮ್ನೆ ಹ್ಯಾಬಿಗೆ ಅರ್ಕಲ್ಗಳ ಕಡೆ ಹೋದಾಗ ರಂಗಸ್ವಾಮಿ ಅನ್ನೋರ ತೋಟದಲ್ಲಿ ಒಂದ್ ಎರಡು ಸುಮ್ನೆ ಅವ್ರು ಖುಷಿಗೆ ಹಾಕೊಂಡಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದೆ, ನೋಡಿ ಬಳ್ಳಿ ನಾನು ಫ್ರೀ ಕೊಟ್ಬಿಡ್ತೀನಿ, ನೀವ್ ಈ ತರ ಮಾಡಿ ಅಂತ. ಅವ್ರೇನು ಬರ್ಲಿಲ್ಲ, ಬೇರೆ ಕಡೆ ತಂದು ಹಾಕಿರ್ಬೋದು. ಅಲ್ಲಿ ನೋಡಿದಾಗ ನಾನು 100% ಸಕ್ಸಸ್ ಆಗ್ಬೋದು ಅಂತ ನನಗೊಂದು ಅನಿಸಿಕೆ ಇದೆ ಅದ್ರ ಬಗ್ಗೆ. ನೀವು ಈಗ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರಿ? ಈ ವರ್ಷದಿಂದ ಮಾಡ್ತಾ ಇದೀವಿ ನಾವು, ಪ್ಲಾಂಟಿಂಗ್ ನಡೀತಾ ಇದೆ ಈಗ. ಒಂದೊಂದು ತಳೆ ಗಿಡಕ್ಕೆ ಎಷ್ಟು ಮೆಣಸಿನ ಬಳ್ಳಿ ಹಾಕದ್ ಸೂಕ್ತ? ನಾವು 4-5 ಹಾಕ್ತಾ ಇದೀವಿ. ಸುತ್ತ ದೊಡ್ಡದಿರುತ್ತಲ್ಲ, ಸೈಜ್ ದೊಡ್ಡದ ರೌಂಡ್ ಇರುತ್ತಲ್ಲ, ಬೇಷನ್ ಇರುತ್ತೆ ಅದು, 9-10 ಬೇಷನ್. ಹಾಗಾಗಿ ಒಂದ್ 4-5-6 ಅಷ್ಟಾಗ್ತಾ ಇದೀವಿ. ಈ ತಾಳೆ ಆನೆಗಳನ್ನ ತಡೆಯಲಿಕ್ಕೂ ಕೂಡ ಸಹಾಯಕವಾಗುತ್ತೆ ಅಂತ ಹೇಳ್ತಾರೆ, ನಿಮ್ಮ ಅನುಭವದಲ್ಲಿ ಏನಂತೀರಿ? ಹೌದು, ತಾಳೆ ತೋಟ ಇದ್ ಕಡೆ ಆನೆಗಳು ಬಹಳ ಕಮ್ಮಿ ಬರೋದು. ಚಿಕ್ಕ ಗಿಡ ಇದ್ದಾಗ, 1 ಗಿಡ ಇದ್ದಾಗ ಬಂದು ಸ್ವಲ್ಪ ಕೀಳುತ್ತೆ, ಮುಳ್ಳಿರಲ್ಲ ಅವಾಗ. ಇನ್ನು 2 ತಾಳೆ ತೋಟದೊಳಗೆ ಆನೆಗಳು ಬರೋದೇ ಇಲ್ಲ. ನಿಮ್ಮ ಭಾಗದಲ್ಲಿ ಸ್ವಲ್ಪ ಆನೆಗಳ ಕಾಟ ಜಾಸ್ತಿ ಅಲ್ವಾ? ಹೌದು, ಅದು ತೋಟದೊಳಗೆ ಹಲಸಿನ ಹಣ್ಣು ಏನಾದ್ರು ಇದ್ರೆ ಅಲ್ಲಿ ದಾಟ್ಕೊಂಡು ಹೋಗುತ್ತೆ. ತಾಳೆ ಗಿಡನ ಮುಟ್ಟದಾಗ್ಲಿ ಇದಾಗ್ಲಿ ಅದಕ್ಕೆ ಸ್ವಲ್ಪ ಭಯ ಅನ್ಸುತ್ತೆ. ಅದು ಓಡಾಡೋಗ್ಲು ಮೈಗೆ ಆ ಮುಳ್ಳುಗಳು ಟಚ್ ಆಗ್ಬೋದು ಅನ್ಸುತ್ತೆ, ಉದ್ದ ಇರುತ್ತೆ ಮುಳ್ಳು, ಹಾಗಾಗಿ ಸ್ವಲ್ಪ ಭಯ ಬಿದ್ದು ಅದು ಬರಲ್ಲ ಅನ್ಸುತ್ತೆ. ಆನೆಗಳನ್ನು ಕೂಡ ಚೆನ್ನಾಗಿ ನಿರ್ವಹಣೆ ಮಾಡಬಹುದು ಇದನ್ನ ಹಾಕೊಳ್ಳೋದ್ರ ಮೂಲಕ. ಹೌದು, ಮತ್ತೆ ಹಂದಿ ಸ್ವಲ್ಪ ಮುಳ್ಳಂದಿ ಇದೆಲ್ಲ ಬರುತ್ತೆ, ಸ್ವಲ್ಪ ಹೈಟ್ ಹೋದ್ಮೇಲೆ ಹಂದಿಗಳು ಏನು ಮುಟ್ಟಕ್ಕಾಗಲ್ಲ, ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಕಾಡಂದಿಗಳು ಮುಳ್ಳಂದಿಗಳೆಲ್ಲ. ಚಿಕ್ಕ ಗಿಡ ಇದ್ದಾಗ 1 ಮುಳ್ಳಂದಿ ಸ್ವಲ್ಪ ಬೇರನ್ನ ಕೆರೆದು ತಿನ್ನ ಅಂತ, ಗೆಡ್ಡನ್ ತಿನ್ನ ಅಂತ ಪ್ರಯತ್ನ ಮಾಡುತ್ತೆ. ಅದೊಂದು ವರ್ಷ ನೀವು ಮೇಂಟೈನ್ ಮಾಡ್ಕೊಂಡ್ರೆ 2 ಏನು ಮಾಡಕ್ಕಾಗಲ್ಲ, ಯಾವ್ದೇ ಪ್ರಾಣಿಗಳಿಗೂ ಏನು ಮಾಡಕ್ಕಾಗಲ್ಲ ಅದನ್ನ. ತಾಳೆ ಎಣ್ಣೆ ಬಳಕೆ ಮಾಡ್ತೀರಾ ನೀವು? ತಾಳೆಎಣ್ಣೆ ಅಂದ್ರೆ ನಾವು ಯಾವ್ದೇ ನಮ್ದೇ ಪ್ರೊಸೆಸಿಂಗ್ ಯೂನಿಟ್ ಗಳಿಲ್ಲ, ಇಲ್ಲ ಅಂಗಡಿಯಿಂದಲೇ ತಗೋಬೇಕಷ್ಟೇ. ಈಗ ನೀವು ಹಣ್ಣು ಕೊಡ್ತಿರಲ್ಲ, ಅವರೇನು ಕೊಡೋದಿಲ್ವಾ? ಇಲ್ಲ ಸರ್, ಫ್ಯಾಕ್ಟ್ರಿ ಎಲ್ಲ ಮಾಡ್ತಾರೆ, ಪ್ರೊಸೆಸಿಂಗ್ ಮಾಡ್ತಾರೆ. ನಾವು ಹೋಗ್ಬೇಕು ಅಂದ್ರೆ ಮೈಸೂರಲ್ಲಿ ಫ್ಯಾಕ್ಟ್ರಿ, ಮೈಸೂರಿಗೆ ಹೋಗಿ ತರಬೇಕು. ಆ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ನಾವು, ಇಲ್ಲಿ ರೆಡಿಮೇಡ್ ಮಾರ್ಕೆಟ್ ಎಲ್ಲ ಸಿಗುತ್ತಲ್ಲ, ಅದು ಸಿಗುತ್ತೆ. ಚಿಕ್ಕ ಚಿಕ್ಕ ಎಕ್ಸ್ಟ್ರಾಕ್ಟರ್ ಗಳು ಸಿಕ್ಕಿದ್ರೆ ಆಯಿಲ್ ಎಕ್ಸ್ಟ್ರಾಕ್ಟರ್ ಗಳು ರೈತರುಗಳಿಗೆ ಅವರವರೇ ಮನೇಲಿ ಮಾಡ್ಕೋಬಹುದು, ಮತ್ತೆ ನ್ಯಾಚುರಲ್ ಆಗೂ ಸಿಗುತ್ತೆ, ಕೆಮಿಕಲ್ ಆಡ್ ಆಗಿರಲ್ಲ. ಇಲ್ಲ ಸೇಲು ಮಾಡಬಹುದು, ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ. ಅದ್ ಪ್ರೊಸೆಸಿಂಗ್ ಕಡಲೆಕಾಯಿ ತರ ಅಲ್ಲ ಅನ್ಸುತ್ತೆ, ಸ್ವಲ್ಪ ಪ್ರೊಸೆಸಿಂಗ್ ಎಲ್ಲ. ಅದು 300 ಪ್ರಾಡಕ್ಟ್ ಏನ ಮಾಡ್ತಾರಂತೆ, ಅದ್ರಲ್ಲಿ ಒಳಗಡೆ ತೆಂಗಿನಕಾಯಿ ತರ ಇರುತ್ತೆ. ಆಯಿಲ್ ಅಲ್ದಲೆ ಕಾಸ್ಮೆಟಿಕ್ಸ್, ಮೆಡಿಷನ್ ತುಂಬಾ ಇದಕ್ಕೆ 300 ಏನ ವೆರೈಟಿದು ಇಂಗ್ರೀಡಿಯಂಟ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ತಾಳೆ ಬೆಳೆ ಬಗ್ಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ತಾಳೆ ಬೆಳೆ ರೈತನಿಗೆ ತುಂಬಾ ಅನುಕೂಲ ಮಾಡ್ಕೊಳ್ಳುತ್ತೆ, ಆದ್ರೆ ಇಷ್ಟಪಟ್ಟು ಬೆಳಿಬೇಕು, ಕಷ್ಟ ಅಂತ ಇದ್ ಮಾಡಬಾರ್ದು. ಮುಳ್ಳು ಅಂತ ಅನ್ಕೊಂಡ್ರೆ ನಿಮಗೆ ಮುಳ್ಳು, ಅದು ಹೂ ಅಂತ ಅಂದ್ರೆ ಹೂ ತರನೇ ಇರುತ್ತೆ. ಅದು ಮುಳ್ಳಿಗೆ ಎದುರ್ಕೊಬಿಟ್ಟು ನೀವು ತಾಳೆ ಬೆಳೆಯನ್ನ ನಿಲ್ಲಿಸಬೇಡಿ. ಈಗ ಗದ್ದೆಗಳೆಲ್ಲ ಪಾಳು ಬಿಡ್ತಾ ಇದ್ದೀರಿ ಆನೆ ಅಂತ ಹೇಳ್ಬಿಟ್ಟು, ಸುಮಾರು 100,000 ಎಕರೆಗಳು ನಮ್ಮ ಸುತ್ತಮುತ್ತ ಇದೆ. ಆ ಗದ್ದೆಗಳಿಗೆ ನೀವು ಕಾಫಿ ಯಾವ್ದೆಲ್ಲ ಮಾಡೋಕೋ, ಕಾಫಿನೂ ಚೆನ್ನಾಗಿ ಬರಲ್ಲ. ಸುಮ್ನೆ ನಂದು ತೋಟ ಇದೆ ಅಂತ ಮಾಡ್ಬೇಕೇ ಬಿಟ್ರೆ ತಾಳೆ ಹಾಕಿ, ತಾಳೆ ಒಳಗಡೆ ಕಾಫಿನ ಹಾಕೊಳ್ಳಿ, ನಿಮಗೆ 2 ಆದಾಯ ಬರುತ್ತೆ ವರ್ಷದಲ್ಲಿ. ಮತ್ತೆ ನೀವು 10 ಕಳೆದ್ಮೇಲೆ ಮೆಣಸಿಗೆ ನೀವು ಮರ ಹಾಕೋದು ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಚಾಲೆಂಜಸ್ಗೆ ತಗೊಂಡಿದ್ದೀನಿ, ಒಂದು ಮರದಲ್ಲಿ ಒಂದು 15-20 kg ಮೆಣಸಿನ ಕುಯ್ಲೇಬೇಕು ಅನ್ನೋದು ಒಂದು ಇಂಟೆನ್ಷನ್ ಇದೆ ಫ್ಯೂಚರ್ಲಿ, ಇನ್ನು 2-3 ವರ್ಷದಲ್ಲಿ ನೋಡೋಣ ಹೇಗಾಗುತ್ತೆ. ಈ ವೆದರ್ಗೆ ನಮಗೆ ಸಪೋರ್ಟ್ ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್. ತಾಳೆ ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಪರ್ಕ ಮಾಡಬಹುದು 9449112511. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9449112511. ಒಳ್ಳೆದು ಆನಂದ್ ಅವರೇ, ಇದುವರೆಗೆ ತಾಳೆ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳು. ಇದುವರೆಗೆ ತಾಳೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಐಗೂರಿನ ಕೃಷಿಕ HS ಆನಂದ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಿ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮೇಲೆ ಅಂದಾದ ಚಂದಾದ ಮಾಯಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚೆಲ್ಲಿದರು ಮಲ್ಲಿಗೆಯ ನವಿಲಾಡಿ ನವಲ ಮರಿಯಾಡಿ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ